ಈಗ ಸಮಯ ಸರಿಯಾಗಿ 6:50.03. ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಚನ್ನರಾಯಪಟ್ಟಣ ತಾಲೂಕು ದಿಡಿಗಾದಲ್ಲಿರುವ ಬಾಹುಬಲಿ ರೈತ ಉತ್ಪಾದಕರ ಕಂಪನಿಯ ಫಲಾನುಭವಿಗಳಾದ ಪುರಗ್ರಾಮದ ಲತಾ, ಇಂದ್ರಾಣಮ್ಮ, ಸುನಂದಮ್ಮ ಹಾಗೂ ಹೊಸಹಳ್ಳಿಯ ಶಾಂತಮ್ಮ ಅವರೊಂದಿಗಿನ ಮಾತುಕತೆಯನ್ನ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲುಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಚಂದ್ರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿಯ ದಿಡಗದಲ್ಲಿ ಇರತಕ್ಕಂತಹ ಬಾಹುಬಲಿ ಕೃಷಿ ರೈತ ಉತ್ಪಾದಕರ ಕಂಪನಿಯ ಫಲಾನುಭವಿಗಳೊಂದಿಗೆ ಇವತ್ತು ಮಾತನಾಡ್ತಾ ಇದ್ದೇವೆ. ಕಳೆದ 4 ವರ್ಷಗಳ ಹಿಂದೆ ಈ ಬಾಹುಬಲಿ ಕೃಷಿ ರೈತ ಉತ್ಪಾದಕರ ಕಂಪನಿ ಪ್ರಾರಂಭ ಆಗಿದೆ. ಬಹುತೇಕ ಮಹಿಳೆಯರು ಇದರ ಸದಸ್ಯರಾಗಿದ್ದಾರೆ. ಅನೇಕ ಅನುಕೂಲಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಏನು ಅವರು ಬೆಳೀತಾರೋ ಅಂತಹ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡುವ ಮೂಲಕ ಅವರು ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ. ಏನೆಲ್ಲ ಕೆಲಸಗಳನ್ನು ಕಲ್ತಿದ್ದಾರೆ, ಎಲ್ಲಿ ಅವರು ತರಬೇತಿಯನ್ನು ಪಡೆದುಕೊಂಡಿದ್ದಾರೆ, ಈಗ ಏನೆಲ್ಲ ಹೊಸ ಹೊಸ ಮೌಲ್ಯವರ್ಧಿತ ಪದಾರ್ಥಗಳನ್ನು ಉತ್ಪಾದನೆಯನ್ನು ಮಾಡ್ತಿದ್ದಾರೆ ಮತ್ತು ಹೇಗೆ ಅವರು ಮಾರುಕಟ್ಟೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯವನ್ನು ಬಾಹುಬಲಿ ಕೃಷಿ ರೈತ ಉತ್ಪಾದಕರ ಕಂಪನಿಯ ಷೇರುದಾರರು ಹಾಗೂ ಸದಸ್ಯರಾಗಿರ್ತಕ್ಕಂತಹ ಮಹಿಳೆಯರು ಇವತ್ತು ಹಂಚಿಕೊಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಚಂದ್ರಾಯಪಟ್ಟಣ ತಾಲೂಕು ಹಿರೇಸಾವೆ ಹೋಬಳಿಯ ದಿಡಗಾಪುರದ ಲತಾ ಅವರು ನಮ್ಮೊಂದಿಗೆ ಇದ್ದಾರೆ. ಲತಾ ಅವರೇ, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಲತಾ ಅವರೇ, ಎಷ್ಟು ಜಮೀನಿದೆ ನಿಮಗೆ? ನಮಗೆ 1 ಎಕರೆ ಇದೆ. 1 ಎಕರೆ ಜಮೀನು ಇದೆ. ಏನೇನು ಬೆಳೀತೀರಾ 1 ಎಕರೆನಲ್ಲಿ? ತೆಂಗಿನ ತೋಟ ಅಷ್ಟೇ ಇರೋದು, ಯಾವುದು ಖಾಲಿ ಜಮೀನು ಇಲ್ಲ, ಬರೀ ತೋಟ. ಮುಂಗಾರಲ್ಲಿ ಕಾಳುಗಳು ಹಾಕೊಂತೀವಿ, ಅದಕ್ಕೆ ಹೆಸರು ಕಾಳು ತಡ್ಡಿ ಕಾಳು ಹಾಕೊಂತೀವಿ ಅಷ್ಟೇ ಸರ್. ಅದು ಹೆಸರು ಕಾಳು ತಡ್ಡಿ ಕಾಳು ಪ್ರತಿ ವರ್ಷನು ಹಾಕೊಳ್ತೀರಿ ಮುಂಗಾರಲ್ಲಿ? ಹೌದು, ಅಷ್ಟೇ ಸಹ ಹಾಕೊಳ್ಳೋದು. ಅದೇ ಜಾಸ್ತಿ ಜಮೀನು ಇಲ್ವಲ್ಲ, ಖಾಲಿ ಜಮೀನ್ ಇದ್ರೆ ರಾಗಿ ಎಲ್ಲ ಹಾಕೊಂತಿದ್ವಿ. ಬರೀ ನಾವು ತೋಟ ಇರೋದು, ಸ್ವಲ್ಪ ತೋಟ ಇರೋದು. ನಾವು ಅದರಿಂದ ಜೀವನ ಮಾಡಕ್ ಆಗ್ತಿಲ್ಲ, ಅದನ್ನ ಇಂಪ್ರೂವ್ ಮಾಡಿದೀವಿ ಎಲ್ಲ ಬೋರು ಎಲ್ಲ ಹಾಕ್ಸಿ. ನಾನು ಅದರಿಂದ ಯಾವ್ದ್ರಿಂದ ಮುಂದೆ ಬಂದೆ ಅಂದ್ರೆ, ನಾನು ಜಮೀನಿಂದ ಮುಂದೆ ಬಂದ ಆಗಿಲ್ಲ, ನಾನು ಬಂದಿರೋದ್ ಮುಂದೆ ಅಂದ್ರೆ ನಾನು 2011 ಸ್ಟಾರ್ಟ್ ಮಾಡಿದ್ದು ನಾನು ಹಪ್ಪಳ ಮಾಡೋದು. ಅವಾಗ ಮಕ್ಕಳೆಲ್ಲ ಚಿಕ್ಕರು, 10 ವರ್ಷ 15 ವರ್ಷದವ್ರು ಇದ್ರು ಅಷ್ಟೇನೆ. ನಾನು ಹಪ್ಪಳ ಮಾಡಿ ಸ್ಟಾರ್ಟ್ ಮಾಡಾಗಿಂದ ಇದು ನಾನು ಮುಂದೆ ಬಂದಕ್ಕೆ ನನ್ನ ಮಗಳು ಓದಿಸೋದಕ್ಕೆ ಆಗ್ಲಿ ಮಕ್ಕಳು ಓದಿಸೋದಕ್ಕೆ ಇದು ನನ್ನ ಹಪ್ಪಳದಿಂದ ಸ್ಟಾರ್ಟ್ ಆಯ್ತು. ಅದರಿಂದ ನಾನು ಇವಾಗ ಮಗಳನ್ನ ಡಿಪ್ಲೊಮಾ ಮಾಡಿಸಿದ್ವಿ, ಮಗುನ 10th ಮಾಡಿಸಿದ್ವಿ, ಮಗಳು ಮದುವೆ ಮಾಡಿದ್ವಿ. ಅದರಿಂದ ನಾವು ಈ ಹಪ್ಪಳ ಮಾಡಿ ಮತ್ತೆ ಹಪ್ಪಳ ಇಲ್ಲ ಅಂದಿದ್ರೆ ಯಜಮಾನರು ವಾಟರ್ ಮ್ಯಾನ್ ಆಗಿದ್ದಾರೆ, ಅದು ಬರೀ 400 ರೂಪಾಯಿ ಸಂಬಳದಲ್ಲಿ ನಮ್ಗೆ ಜೀವನ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಸೇವಾ ಪ್ರತಿನಿಧಿಯಾಗಿ ಧರ್ಮಸ್ಥಳದಲ್ಲಿ ಮಾಡಿದೆ, ಅದರಲ್ಲಿ ನನಗೆ ಸರಿ ಹೋಗ್ಲಿಲ್ಲ. ನಾನೇ ಇಂಡಿವಿಜುವಲಾಗಿ ಏನೋ ಮಾಡಬೇಕು ಅಂತ ನಾನೇ ಮಾಡಿದೆ. ಅವತ್ತು ನಾನು 1,000 ಹಪ್ಪಳಕ್ಕೆ 400 ರೂಪಾಯಿ ನನಗೆ ಕೊಡ್ತಾ ಇದ್ದು, ಇವಾಗ ನಾನು 1,000 ಹಪ್ಪಳಕ್ಕೆ 1,000 ರೂಪಾಯಿನ ಕೊಡ್ತಾ ಇದ್ದೀನಿ. ಅವಾಗ ನಿಜಕ್ಕೂ ಇವತ್ತಿಗಿದಕ್ಕೂ ತುಂಬಾ ಇನ್ಕಮ್ ಆಗಿದೆ. ಅದರಿಂದ ನಾನು ಹಪ್ಪಳದಿಂದಲೇ ಇವತ್ತು ನಾನು ಮುಂದೆ ಬಂದಿರೋದು. ಹಪ್ಪಳ ಇಲ್ಲಿ ನಮಗೆ ಜೀವನ ಮಾಡೋದು ತುಂಬ ಕಷ್ಟ ಆಗ್ತಿತ್ತು, ಇವಾಗ ಎಲ್ಲ ನಮಗೆ ಅನುಕೂಲವಾಗಿದೆ, ನಮಗೆ ಜೀವನ ಮಾಡೋದು ತುಂಬ ಸುಲಭ ಆಗಿದೆ. ಅಂದರೆ ಹೆಣ್ಮಕ್ಳಾಗಿ ನಾವು ಹೊರಗಡೆ ಬಂದು ಉದ್ಯೋಗ ಮಾಡಲಾಗಿ ಎಲ್ಲ ಕಡೆಯೂ ನಮಗೆ ಪ್ರೋತ್ಸಾಹ ಕೊಟ್ಟಿದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಬಾಹುಬಲಿಯಿಂದ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮುಂದೆ ಯಾವುದೇ ಇದಕ್ಕೋದು ಒಂದು ಸಂತೆ ಮೇಳ ಆಗಬಹುದು, ಎಲ್ಲಿಗೆ ಆದರೂ ಬಾಹುಬಲಿಯನ್ನು ಕಳಿಸ್ತಾರೆ, ಮತ್ತೆ ಮಹಿಳಾ ಇದರಿಂದ ಕಳಿಸ್ತಾರೆ, ಎಲ್ಲ ಕಡೆ ನಮ್ಮ ಅನುಕೂಲವಾಗಿದೆ. ಈ ಹಪ್ಪಳ ಮಾಡೋದು ಎಲ್ಲಿ ಕಲ್ತ್ರಿ ನೀವು? ನಾನೇ ಕಲ್ತಿದ್ದು, ನಂದೇ ಇದು, ನಾನು ಎಲ್ಲೂ ಕಲಿಯಕ್ ಹೋಗ್ಲಿಲ್ಲ, ನಂದೇ ಐಡಿಯಾ, ನಂದೇ ಇದು, ಯಾರ ಹತ್ರನು ನಾನು ಕಲಿಯಕ್ಕೆ ಹೋಗ್ಲಿಲ್ಲ. ನೀವೇ ಹಿಂಗ್ ಹಿಂಗ್ ಮಾಡಬಹುದು, ಹಿಂಗ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ನಾನೇ ಮಾಡ್ಕೊಂಡಿದ್ದು. ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಮಕ್ಕಳು, ಗಂಡ ಮಕ್ಕಳು ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಮಾಡಿದೀವಿ ನಾವು. ಈಗ ಎಂತೆಂತ ಹಪ್ಪಳ ಮಾಡ್ತಿರಲ್ಲ ತಾವ್ರೆ ನೀವು? ನಾವು ಅಕ್ಕಿ ಹಪ್ಪಳ ಮಾಡ್ತೀವಿ, ರಾಗಿ ಹಪ್ಪಳ ಮಾಡ್ತೀವಿ, ಪಾಲಕ್ ಹಪ್ಪಳ ಮಾಡ್ತೀವಿ, ಈರುಳ್ಳಿ ಹಪ್ಪಳ ಮಾಡ್ತೀವಿ, ಪುದೀನ ಹಾಕ್ತಿವಿ, ದೊಡ್ಡಪತ್ರೆ, ಎಲ್ಲಾ ತರ ಸೊಪ್ಪುಗಳು ಹಾಕಿ ಮಾಡ್ತೀವಿ. ಅದನ್ನ ನಾನು ಬೆಂಗಳೂರು ಕಡೆ ಹೋಗ್ಬಿಡುತ್ತೆ, ಅಂಗಡಿ ಇದೆ, ನನ್ನ ಮಗ ಅವರ ಭಾವನ ಹತ್ರ ಅಂಗಡಿ ಇದ್ದಾರೆ, ಅಲ್ಲಿಗೆ ಸಪ್ಲೈ ಹೋಗುತ್ತೆ, ನನ್ನ ಹಪ್ಪಳ ಮದ್ವೆಗಳಿಗೆ ಹೋಗುತ್ತೆ, ಅಂಗಡಿಗಳಿಗೆ ಹೋಗುತ್ತೆ. ನಾನು ಇಷ್ಟಂದ್ರೆ ತಿಂಗಳಿಗೆ ನಾವು 20-30 ಸಾವಿರದ ಮೇಲೆ ಹಪ್ಪಳ ಮಾಡೋದು, ಅಂದ್ರೆ ಕೈಲೇ ಮಾಡೋದು, ನಾವು ಯಾವುದೇ ತರ ಮಿಷನ್ಗಳು ಇಟ್ಟಿಲ್ಲ, ಕೈಲಿ ಫ್ರೆಶ್ ಅಲ್ಲೇ ಮಾಡೋದು. 30-40 ಸಾವಿರ ತನಕ ಹಪ್ಪಳ ಮಾಡ್ತೀವಿ. ಅದ 30,000 ಅಂದ್ರೆ ಬರೀ ಅಕ್ಕಿ ಹಪ್ಪಳ ಮಾಡೋದೇ 30,000 ಮಾಡ್ತೀವಿ. ಕಾಳು ಹಪ್ಪಳ ಮಾಡೋದಾದ್ರೆ ಒಂದ್ಸಲಾಗ 5,000-6,000 ಹಪ್ಪಳ ಮಾಡ್ತೀವಿ ಅದನ್ನ. ಅದು ತುಂಬಾ ಕಷ್ಟ, ಜನಗಳು ಕರ್ಕೊಂಡು ಅದನ್ನ ಮಾಡ್ತೀವಿ. ಅದು ಖರ್ಚು ಎಲ್ಲ ಕಳೆದ್ರೆ 20,000 ನಮ್ ಪ್ರಾಫಿಟ್ ಅದೇ, ಅದರಿಂದ ಉಪಯೋಗ ಪಡ್ಕೋಬಹುದು ಜನಗಳು, ನಾವುಗಳು, ಹೆಂಗಸರುಗಳು ಅಂತ ಹೇಳ್ತೀವಿ. ಈಗ ನೀವು ಹಪ್ಪಳ ಮಾಡ್ತೀರಾ? ಈಗಲೂ ಕೂಡ ಮಾಡ್ತಾ ಇದ್ದೀರಾ? ನಿಮ್ದು ಊರು ದಿಡ್ಗಾಪುರ ಅಲ್ವಾ? ಇಲ್ಲೇ ವಾಸ ಇದ್ರಿ? ಇಲ್ಲೇ ವಾಸ ಇದೀವಿ. ಈಗ ಇಲ್ಲೇ ಹಪ್ಪಳ ಮಾಡಿ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ? ಯಾಕೆ ಅಂತಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡಾರಲ್ಲ ನೀವು, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಾ, 10,000, 15,000, 15,000, 20,000 ಕೂಡ ಮಾಡ್ತೀರಾ, ಇಷ್ಟೊಂದನ್ನ ಎಲ್ಲಿ ಮಾರಾಟ ಮಾಡ್ತೀರಿ? ಬೆಂಗಳೂರು ಕಡೆ ನಮ್ದೇ ಅದೇ ಅಂಗಡಿ, ಗೊತ್ತಿರೋ ಅಂಗಡಿಗಳು ಇದಾವೆ, ಮದ್ವೆಗಳು ಕೊಡ್ತೀವಿ, ಎಲ್ಲ ಫೋನ್ ಅಟೆಂಡ್ ಇದೆ, ಫೋನ್ ಅಟೆಂಡ್ರಿಂದ ಫೋನ್ಗಳೆಲ್ಲ ಮಾಡ್ತಾರೆ, ಅವರೇ ಬರ್ತಾರೆ ಕಸ್ಟಮರ್ಗಳು, ಅವರೇ ತಗೊಂಡು ಹೋಗ್ತಾರೆ. ಇಲ್ಲ ಬೆಂಗಳೂರಿಗೆ ಹೋಗೋದೆಲ್ಲ ಅವರು ವೆಹಿಕಲ್ ಕಳಿಸ್ತಾರೆ, ನಾವು ಅವ್ರಿಗೆಲ್ಲ ಹಾಕ್ತೀವಿ. 10,000-15,000 ಎಲ್ಲ ನಾವು ಬೆಂಗಳೂರು ಕಡೆ ಕಳಿಸ್ತೀವಿ ಅಂಗಡಿಗಳಿಗೆ. ಸನಾತನ ಪರಂಪರೆ ಅಂತ ಇದೆ ಬೆಂಗಳೂರಲ್ಲಿ, ಅದಕ್ಕೆ ನಮ್ಮ ಅಂಗಡಿಗೆ ಅಕ್ಕಿ ಹಪ್ಪಳ, ಕಾಳಪ್ಪ, ಇಲ್ಲ 5 ಥರದ ಐಟಮ್ ಮಸಾಲೆ ಹಪ್ಪ ಎಲ್ಲ ಬೆಂಗಳೂರಿಗೆ ಹೋಗುತ್ತೆ. ಎಲ್ಲಾರ ಜಾತ್ರೆಗಳಿಗಾದ್ರೆ ಜಾತ್ರೆಗಳಿಗೂ ಹಾಕ್ತಿವಿ, ಅವ್ರ ಏನಾರು ಕಳಿಸ್ಕೊಟ್ರೆ ಬಾಹುಬಲಿದೆ ಆಗ್ಬೋದು, ಬೇರೆ ಯಾವುದೇ ಸಂಸ್ಥೆಯಿಂದ ಕಳಿಸಿದ್ರು ನಾವು ಹೋಗ್ತೀವಿ ಸರ್. ಈಗ ಮನೆಗೆಲ್ಲ ಖರೀದಿ ಮಾಡೋ ಅಂತವ್ರು 1,000 ಗಟ್ಟಲೆ ತಗೊಳ್ಳೋದಿಲ್ಲ, ಅವ್ರಿಗೊಂದು 50, 100, 25 ಹಿಂಗ್ ಬೇಕಾಗುತ್ತೆ, ಅಷ್ಟೇ ಪ್ಯಾಕೆಟ್ ಮಾಡ್ಕೊಡ್ತೀರಾ ಅಥವಾ ಹೆಂಗ್ ಮಾಡ್ತೀವಿ ಸರ್? 50-100 ಎಲ್ಲ ಇದೆ, ರೆಡಿ ಇದೆ, 25 50-100 ತಗೊಂತಾರ ಅಷ್ಟೇನೆ. ರಾಗಿ ಹಪ್ಪಳ ಅಂತೇಳಿ ಹೇಳಿದ್ರಿ, ಸಾಮಾನ್ಯ ನಾವು ಬೇರೆ ಬೇರೆ ತರದ ಹಪ್ಪಳ ಕೇಳ್ತಾ ಇರ್ತೀವಿ, ಈ ರಾಗಿ ಹಪ್ಪಳ ಮಾಡೋದ್ ಹೆಂಗೆ ಹೇಳ್ಕೊಡಿ. ರಾಗಿ ಹಪ್ಪಳಕ್ಕೆ ಅದೇ ಮಾಮೂಲಿ ರಾಗಿ ತೊಳಿಬೇಕು, ತೊಳೆದು ಅದು ಮಿಲ್ ಮಾಡಿಸಿ ಅದಕ್ಕೆ ಸಬ್ಬಕ್ಕಿ ಮತ್ತೆ ಪುರಿ, ಜೀರಿಗೆ ಮತ್ತೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಅದನ್ನ ಮಾಮೂಲಿ ಹೇಗೆ ಅಕ್ಕಿ ಹಿಟ್ಟಿಗೆ ಹಸಿಟ್ಟು ಹಾಕ್ತಿವೋ ಇದನ್ನ ಅದನ್ನ ಹಸಿಟ್ಟು ಮಾಡಿಸಿ ಅದೇ ತರ ಮುದ್ದೆ ಮಾಡಿ ಅದೇ ತರ ಹಪ್ಪಳ ಮಾಡೋದು. ಅದಕ್ಕೂ ಅಷ್ಟೇ ಈರುಳ್ಳಿ ಹಾಕ್ಬೋದು, ಪಾಲಕ್ ಹಾಕ್ಬೋದು. ಅಕ್ಕಿ ಹಪ್ಪಳಿಗೆ ಯಾವ ತರ ಮಸಾಲೆ ಹಾಕ್ತಿವೋ ರಾಗಿಗೆ ಅದೇ ತರ ಮಸಾಲೆ ಹಾಕಿ ರಾಗಿ ಹಪ್ಪಳ ತಯಾರು ಮಾಡಬಹುದು. ಈಗ 1,000 ಗಟ್ಟಲೆ ಮಾಡ್ತಿರಲ್ಲ, ಒಣಗ್ಸಕ್ಕೆಲ್ಲ ನಿಮಗೆ ವ್ಯವಸ್ಥೆ ಇದೆಯಾ? ಫ್ಯಾನ್ ಹಾಕ್ತೀವಿ ಸರ್, ಅದಕ್ಕೆ ಎಳ್ಳಲ್ಲಿ ಒಣಗಿಸ್ಬೇಕು, ಅದು ಬಿಸಿಲಿಗೆ ಹಾಕ್ಬಾರ್ದು, ಬಿಸಿಲಿಗೆ ಹಾಕಿದ್ರೆ ಎಲ್ಲ ಡೊಂಕ ಬರುತ್ತೆ, ನೀಟ್ ಬರಲ್ಲ. ಎಳ್ಳಲ್ಲಿ ಒಣಗಿಸಿ ಅದು ಬೆಳಗ್ಗೆ ಎದ್ದು ಬಿಸಿಲಿಗೆ ಹಾಕಿದ್ರೆ ನೀಟಾಗಿ ಪ್ಯಾಕಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ವರ್ಷ ಪೂರ್ತಿ ಮಾಡ್ತಾನೆ ಇರ್ತೀರಿ ಹಪ್ಪಳ? ವರ್ಷ ಪೂರ್ತಿ ಮಾಡ್ತಾ ಇದೀವಿ, ಮಳೆಗಾಲ ಬಂದ್ರೆ ಸ್ವಲ್ಪ ಬಿಸ್ಟಿಕ್ ಆಗುತ್ತೆ, ವರ್ಷ ಪೂರ್ತಿ ನಾವು ತಯಾರು ಮಾಡ್ತಲೇ ಇರ್ತೀವಿ ಸರ್. ಈ ಈರುಳ್ಳಿ ಹಪ್ಪಳ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಒಂಚೂರು ಹೇಳಿ. ಈರುಳ್ಳಿ ಹಾಕ್ತೀವಿ ಅಂದ್ರೆ ಎಲ್ಲ ತರ ಮಸಾಲೆ ಮಾಮೂಲಿ, ಜೀರಿಗೆ, ಸಬ್ಬಕ್ಕಿ, ಪುರಿ, ಹಸಿಮೆಣಸಿನ್ಕಾಯಿ ಅದ್ರ ಜೊತೆಗೆ ಈರುಳ್ಳಿನೂ ಅದ್ರೊಳಗ್ ರುಬ್ಬು ಹಾಕ್ತಿವಿ. ರುಬ್ಬಿ ಅದನ್ನೇ ಮಾಮೂಲಿ ಮಸಾಲೆ ಅಕ್ಕಿ ಹಿಟ್ಟಿಗೆ ರಾಗಿ ಹಿಟ್ಟಿಗಾಗ್ಲಿ ಇದನ್ನೇ ಈರುಳ್ಳಿ ರುಬ್ಬು ಹಾಕೋದ್ರೆ ಇದು ಈರುಳ್ಳಿ ಹಪ್ಪಳ ರೆಡಿ ಆಗುತ್ತೆ. ಈ ಹಪ್ಪಳಗಳು ಹಾಳಾಗದಂಗೆ ತುಂಬಾ ದಿವಸ ಇಟ್ಕೋಬೇಕು ಅಂದ್ರೆ ಹೆಂಗಿಡ ಅಂತ? ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು. ಎಣ್ಣೆ ಜಾಸ್ತಿ ಹಾಕಿದ್ರೆ ಅದು ಸ್ಮೆಲ್ ಬರುತ್ತೆ, ಮತ್ತೆ ಸ್ವಲ್ಪ ಹಾಕ್ಬೇಕು, ಚೆನ್ನಾಗಿರೋ ಕ್ವಾಲಿಟಿ ಎಣ್ಣೆ ಹಾಕ್ಬೇಕು. ಅದು ಸ್ಮೆಲ್ ಬರಲ್ಲ, ನೀವು ಒಂದು ವರ್ಷ ಅಲ್ಲ 6 ತಿಂಗಳು ಇಟ್ಟರು ಅದು ಕೆಡವು ಬರಲ್ಲ. ಅಂದಾಜು ಅಂದ್ರೆ ತಿಳ್ಕೊಬೇಕು ಅಂದ್ರೆ ಅದು ಐಡಿಯಾ ಇರಬೇಕು. ಎಣ್ಣೆ ಹಾಕಿದ್ರೆ ಒಡೆಯುತ್ತೆ, ಅಂದ್ರೆ ಮುದ್ದೆನ ಗಟ್ಟಿ ಮಾಡ್ಕೋಬೇಕು. ಗಟ್ಟಿ ಮಾಡ್ಕೊಂಡ್ರೆ ಅದು ಒಡಿಯಲ್ಲ, ಮತ್ತೆ ಅದಕ್ಕೆ ಎಣ್ಣೆ ಜಾಸ್ತಿ ತಗೊಳಲ್ಲ. ತೆಳು ಮಾಡ್ಕೊಂಡ್ರೆ ಎಣ್ಣೆ ತಗೊಳುತ್ತೆ, ಅಥವಾ ಈರುನು ತಗೊಂಡ್ರೆ ಹೊಂಟು ಬರುತ್ತೆ. ನಾವು ಗಟ್ಟಿ ಮುದ್ದೆ ಮಾಡ್ಕೊಂಡ್ರೆ ಅದಕ್ಕೆ ಎಣ್ಣೆ ಜಾಸ್ತಿ ಯೂಸ್ ಆಗಲ್ಲ, ವಾಸನೆ ಬರಲ್ಲ. ಕಾಳಿನ ಹಪ್ಪಳ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರಿ, ಯಾಕೆ? ಕಾಳ ಹಪ್ಪಳ ಕಷ್ಟನೇ ಅದು. ಹಿಂದಿನ ದಿವಸ ಎಲ್ಲ ಸಿಟ್ಟುಗಳು ಮಾಡಿಸ್ಕೊಂಡು ಕಾಳುಗಳೆಲ್ಲ ಮಾಡಿದ್ರು ಗಟ್ಟಿ ಇರುತ್ತೆ ಅದು. ಅದು ಮಜ್ಜಿಗೆ ಮತ್ತೆ ನಿಂಬೆಹಣ್ಣು ಹಾಕಿ ಕಲಸಿಡ್ಬೇಕು ಹಿಂದಿನ ದಿವಸ ಗಟ್ಟಿಗೆ. ಅದು ಲೇಡೀಸ್ಗಳಿಗೆ ಆಗಲ್ಲ, ಆದರೂ ನಾವು ಸ್ವಲ್ಪ ಗಟ್ಟಿ ಇರೋದ್ರಿಂದ ರೆಡಿ ಮಾಡ್ತೀವಿ. ಅದು ಇಟ್ಟು ರೆಡಿ ಮಾಡಿ ಅದಕ್ಕೆ ಸಪೋರ್ಟ್ ಯಜಮಾನ್ದಿದ್ರೆ ಮಾತ್ರ ಇರ್ ಬರೀ ನಾವು ಲೇಡೀಸೇ ಆಗಲ್ಲ. ಅದನ್ನ ನಿನ್ನೆ ಹಿಂದಿನ ದಿವಸ ಕಲಸಿ ಅದನ್ನ 4 ಜನ ಬೇಕು. ಅದನ್ನ ಒಬ್ರು ಒತ್ತು ಕೊಟ್ಟಂಗೆ ಒಬ್ರು ಅರಿಯಬೇಕು. ಅದು ಒಬ್ಬರಿಂದನೇ ಸಾಧ್ಯವಿಲ್ಲ. ಅಂದ್ರೆ 100-200 ಮಾಡ್ಕೊಳ್ಳೋದಾದ್ರೆ ನಾವೇ ಮಾಡ್ಕೋಬಹುದು. ನಾವು 4,000-5,000 ಮಾಡೋದ್ರಿಂದ ಅದು ಒಂದು 5-6 ಜನ ನಾವು ಕರ್ಕೊಂತೀವಿ ಕೆಲ್ಸಕ್ಕೆ. ಅವ್ರಿಗೆಲ್ಲ ಸಂಬಳಗಳು ಕೊಡ್ತೀವಿ, ಮಾಡ್ಕೊಂತೀವಿ ಸರ್. ಸುಮಾರು 10 ವರ್ಷದಿಂದಲೂ ಕೂಡ ಹಪ್ಪಳ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಇತ್ತೀಚೆಗೆ ನಿಮ್ಮೂರ ಸಮೀಪದಲ್ಲಿ ಬಾಹುಬಲಿ ಕೃಷಿ ರೈತ ಉತ್ಪಾದಕರ ಕಂಪನಿ ಪ್ರಾರಂಭ ಆಗಿದೆ. ಈ ಕಂಪನಿಗೆ ತಾವು ಕೂಡ ಬರ್ತೀರಿ, ಏನೇನು ಅನುಕೂಲ ಮಾಡ್ಕೊಂಡಿದ್ರೆ ಇದರಿಂದ? ಇದರಿಂದ ಅದೇ ಟ್ರೈನಿಂಗ್ ಹೋಗಿ ಬಂದಿದೀವಿ ಒಂದು 2-3 ಸಲ. ಇದು ಲೋನ್ ಎಲ್ಲ ಅಪ್ಲೈ ಮಾಡ್ತೀನಿ ಅಂತಿದ್ದಾರೆ. ಹೆಣ್ಮಕ್ಳಿಗೆಲ್ಲ ಒಳ್ಳೆ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ, ತುಂಬಾ ಸಂತೋಷ ಆಗಿದೆ. ನಮಗೂ ಬಂದು ಎಲ್ಲ ಇದ್ ಮಾಡೋದಿಕ್ಕೆ ತೋರಿಸ್ಕೊಟ್ಟಿದ್ದಾರೆ. ನಾನು ಒಂದೇ ಹಪ್ಪಳನೇ ಮಾಡ್ತೀವಿ ಅಂತ ಏನಿಲ್ಲ, ಎಲ್ಲ ತರ ಒಂದೊಂದೊಂದು ಗೊಬ್ಬರನೇ ಆಗ್ಬೋದು, ಇನ್ನೊಂದೇ ಆಗ್ಬೋದು. ಬಾಹುಬಲಿಯಿಂದ ಪ್ರಯೋಜನ ಪಡ್ಕೊಂಡಿದೀವಿ. ಈ ರೈತ ಉತ್ಪಾದಕರ ಕಂಪನಿಯಿಂದ ನಿಮಗೆ ಮಾರುಕಟ್ಟೆ ಮಾಡ್ಲಿಕ್ಕೂ ಕೂಡ ಅನುಕೂಲವನ್ನ ಮಾಡ್ಕೊಟ್ಟಿದ್ದಾರೆ. ಸರ್ ಬಾಹುಬಲಿಯಿಂದ ನಾವು ಮಾಡಿರೋದ ಉತ್ಪಾದನೆ ಬೇರೆ ಕಡೆ ಎಲ್ಲ ಸೇಲ್ ಮಾಡೋದಿಕ್ಕೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿಗೆ ನೀವು ಹೋಗ್ತೀರಿ? ಎಲ್ಲಿ ಕಳಿಸ್ತಾರೆ ಪ್ರೋಗ್ರಾಮ್ಗೆ ಅಲ್ಲೆಲ್ಲ ಹೋಗಿ ಬರ್ತೀವಿ ಸರ್. ನಾವು ಈ ಬೆಂಗಳೂರೇ ಆಗ್ಬೋದು ಅಥವಾ ಮೈಸೂರೇ ಆಗ್ಬೋದು, ಈ ಸಂತೆಗಳು ಆಗ್ಬೋದು, GKVK ಆಗ್ಬೋದು, ಎಲ್ಲ ಕಡೆನೂ ಹೋಗ್ತೀವಿ ಸರ್ ನಾವು. ಒಟ್ಟಾರೆ ಈ ಕಂಪನಿಯಿಂದಲೂ ಕೂಡ ತಾವು ಅನುಕೂಲಗಳನ್ನ ಮಾಡ್ಕೊಂಡಿದ್ದೀವಿ ಸರ್. ಲತಾ ಅವರೇ, ಈಗ ಹಪ್ಪಳ ಬೇಕು ಅಂತ ಹೇಳಿದ್ರೆ ಅಥವಾ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಓಕೆ ಸರ್, ಹೇಳ್ತೀನಿ. 7676377687. ಇನ್ನೊಂದ್ಸರಿ ಹೇಳಿ. 7676377687. ಹಪ್ಪಳ ಯಾರಾದ್ರೂ ಕೇಳಿದ್ರೆ ಕಳ್ಸ್ಕೊಡ್ತೀರಿ? ಓಕೆ ಸರ್, ಕಳ್ಸ್ಕೊಡ್ತೀವಿ. ಆಯ್ತು, ಈಗ ನಮ್ ಜೊತೆಗೆ ಇಂದ್ರಾಣಮ್ಮ ಅವರಿದ್ದಾರೆ, ಇವರು ಕೂಡ ದಿಡ್ಗಾಪುರದವರು. ಅವರು ಏನೇನ್ ಅನುಕೂಲಗಳನ್ನ ಮಾಡ್ಕೊಂಡಿದ್ದಾರೆ, ಏನೇನ್ ಮಾಡ್ತಿದ್ದಾರೆ ಅಂತ ಹೇಳಿ ಈಗ ಅವರಿಂದಾನೆ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಇಂದ್ರಾಣಮ್ಮ ಅವರೇ. ಎಷ್ಟು ಜಮೀನು ಇದೆ ನಿಮಗೆ? 3 ಎಕರೆ ಇದೆ ಸರ್. 3 ಎಕರೆ ಜಮೀನು ಇದೆ. ಏನೇನ್ ಬೆಳಿತೀರಾ 3 ಎಕರೆನಲ್ಲಿ? 3 ಎಕರೆಲ್ಲಿ ಒಂದಕ್ಕೆ ತರಣಿ ಕಾಳು, ಹೆಸರು ಕಾಳು, ಉದ್ದಿನ ಕಾಳು, ಎಳ್ಳು ಮತ್ತೆ ಜೋಳ ಹಾಕಿದೀವಿ ಸರ್. ಬೇರೆ ಈಗ ಮುಂಗಾರು ಹಿಂಗಾರದಲ್ಲೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬೆಳೆಯೋದಿಲ್ವಾ? ಈಗ ಅದನ್ನ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಜೋಳ ಹಾಕ್ತಿವಿ ಸರ್. ಮಿಸ್ಕಿನ ಜೋಳ ಹಾಕ್ತಿವಿ. ರಾಗಿ ಭತ್ತ? ರಾಗಿ ಮಾಡಲ್ಲ ಸರ್, ರಾಗಿ ಮಾಡಕ್ಕೆ ಸುಸಿ ಇಟ್ಟಿದೀವಿ ಇವಾಗ. ಅದಕ್ಕೆ ಅದ ಹುಳ ಬೀಳುತ್ತೆ ಅಂತ ಜೋಳ ಹಾಕ್ತಿವಿ ಇವಾಗ, ಮಿಸ್ಕಿನ ಜೋಳ. ಅದನ್ನೇ ಕ್ಲೀನ್ ಆಗಿ ಬಂದ್ರೆ ಮಾರ್ಬಿಡ್ತೀವಿ. ನಿಮ್ಗೆ ಈ ಒಂದು ಬಾಹುಬಲಿ ರೈತ ಉತ್ಪಾದಕರ ಕಂಪನಿ ಇದೆಯಲ್ಲ, ಯಾವಾಗ ನಿಮ್ಗೆ ಗೊತ್ತಾಯ್ತು ಇದ್ರ ಬಗ್ಗೆ? ಈಗ 3-4 ವರ್ಷದಿಂದ ಗೊತ್ತಾಯ್ತು ಸರ್. ಅಂದ್ರೆ ಅದರಲ್ಲೂ ಚೆನ್ನಾಗಿ ಎಲ್ಲ ತ್ರಿವೇಣಿ ಮೇಡಮ್ ಅಂತ ಬಂದಿದ್ರು, ಚಕ್ರವರ್ತಿ ಸರ್ ಆ ಕಡೆಯಿಂದ ಕರ್ಸಿದ್ರು, ಚೆನ್ನಾಗಿ ರೆಸಿಪಿ ಹೇಳ್ಕೊಟ್ರು ಎಲ್ಲಾರು. 90 ತಲಿ ಒಂದೊಂದು ವಾರ ಬಂದ್ವಿ ಸರ್, ಎಲ್ಲಾದ್ರೂ ಚೆನ್ನಾಗಿ ನಡೀತು. ನಮ್ಗೆ ಇನ್ನೊಂದು ಸ್ವಲ್ಪ ದಿನ ಟ್ರೈನಿಂಗ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ನಿಸ್ತಿತ್ತು. ಅಷ್ಟಲ್ಲೇ 10 ದಿವಸಕ್ಕೆ ನಾವು ಟ್ರೈನಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸರ್. ಅದ್ ಬಂದ್ಮೇಲೆ ನಾವು ಅದೇ ಸಿರಿಧಾನದ್ದು ಸವೆ ಸಜ್ಜೆ ನವಣೆ ಅರ್ಕ ಬರ್ಗ ಕೊರ್ಲು ಎಲ್ಲ ತಗೊಂಡ್ವಿ. ಎಲ್ಲ ತೊಳೆದ್ಬಿಟ್ಟು ಹುರಿದ್ಬಿಟ್ಟು ಅದನ್ನ ಮಾಲ್ಟ್ ಮಾಡ್ತಾ ಇದೀವಿ ಸರ್. ಅದ್ ಮಾಲ್ಟ್ ಮಾಡಿ ಹಿಂಗೆ ಯಾರನ್ನ ಕೇಳಿದ್ರೆ 1/2 ಕೆಜಿ 1 ಕೆಜಿ ಹಿಂಗ್ ಕೊಡ್ತಾ ಇದೀವಿ ಸರ್. ಬೇಕೊಂದರಿ ಮಾಡ್ಕೊಡ್ತೀವಿ ಸರ್. ತರಬೇತಿ ಇತ್ತು ಅಂತ ಹೇಳಿದ್ರಲ್ಲ, ಅಲ್ಲಿ ಏನೇನ್ ಹೇಳ್ಕೊಟ್ರು, ನೀವೇನೇನ್ ಕಲ್ತ್ಕೊಂಡ್ರಿ? ನೀವು ಎಲ್ಲಾದ್ರು ಹೇಳ್ಕೊಟ್ರು ಸರ್. ಹಪ್ಪಳ ಮಾಡೋದ್ ಹೇಳ್ಕೊಟ್ರು, ಉಪ್ಪಿನಕಾಯಿ ಮಾಡ್ಕೊಡೋದ್ ಹೇಳ್ಕೊಟ್ರು, ಸಿರಿಧಾನದಲ್ಲಿ ಏನ್ ಮಾಡ್ಬೋದು, ರಾಗಿಯಲ್ಲಿ ಏನ್ ಮಾಡ್ಬೋದು, ರಾಗಿ ಹಿಟ್ಟಲ್ಲಿ ಹಪ್ಪಳ ಮಾಡ್ಬೋದು, ಚಕ್ಲಿ ಮಾಡ್ಬೋದು, ನಿಪ್ಪಟ್ ಮಾಡ್ಬೋದು, ಮತ್ತೆ ಸಂಡಿಗೆ ಮಾಡ್ಬೋದು, ಮತ್ತೆ ಮಾಲ್ಟ್ ಮಾಡಬಹುದು, ಇವೆಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ಎಲ್ಲದನ್ನು ಕೂಡ ಚೆನ್ನಾಗಿ ಕಲ್ತ್ಕೊಂಡ್ರೆ ಮಾಡೋದನ್ನ ಕಲ್ತಿದೀವಿ ಸರ್. ಈಗ ಅವ್ರು ಹೇಳ್ಕೊಟ್ಟಿದ್ರಲ್ಲಿ ನೀವೇನೇನ್ ಮಾಡ್ತಿದ್ರ ಈಗ? ಈಗ ಮಾಡ್ತೀವಿ ಸರ್, ಬೇಕು ಅಂದ್ರೆ ತಿನ್ಬೇಕು ಅಂದ್ರೆ ನಾವೇ ಮಾಡ್ಕೊಂತೀವಿ ಸರ್. ಮನೇಲಿ ಮಕ್ಳಿಗಲ್ವಾ, ಮಾಡ್ಕೊಡ್ತೀವಿ. ನಮ್ಮ ಮಕ್ಳು ಅದೇ ತಿನ್ಬೇಕು ಮಾಡಮ್ಮ ಅಂತಂದ್ರೆ ನಾನು ಮಾಡ್ಕೊಡ್ತೀನಿ. ಅವ್ನ ಮಗ ಒಬ್ಬ ಚಿತ್ರದುರ್ಗದಲ್ಲಿದ್ದಾನೆ, ಇನ್ನೊಬ್ಬ ಇಲ್ಲೇ ಓದ್ತಿದ್ದಾನೆ. ಇಬ್ರದು ಓದಿದ್ ಮುಗ್ದೈತೆ, ನಾನು ಮಾಡ್ಕೊಡಮ್ಮ ತಿನ್ನಕ್ಕೆ ಅಂದ್ರೆ ಮಾಡ್ಕೊಡ್ತೀನಿ ಸರ್. ಇನ್ನು ಸೇಲ್ಸಿಗೆಲ್ಲೂ ಕೊಡಕ್ ಹೋಗಿಲ್ಲ, ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಸರ್. ಉಪ್ಪಿನಕಾಯಿ ಬಾರಿ ಚೆನ್ನಾಗಿ ಮಾಡ್ತೀರಾ ಅಂತ ಕೇಳಿದೆ ನಾನು. ಅದೇ ನಿಂಬೆ ಹಣ್ಣಿನ ಮಾಡ್ತೀನಿ ಸರ್, ಎಳ್ಳಿಕಾಯ್ದು ಮಾಡ್ತೀನಿ, ಮತ್ತೆ ಹಾಗಲಕಾಯ್ದು ಮಾಡ್ತೀವಿ, ಆಮೇಲೆ ಮಾವಿನಕಾಯಿಂದು ಐದ್ ತರದ್ದು ಮಾಡ್ತೀವಿ ಸರ್ ಬೇಕು ಅಂದ್ರೆ. ಇಲ್ಲಾಂದ್ರೆ ನಾವು ಮನೆಗೆ ಹಾಕಂತೀನಿ. ಚೆನ್ನಾಗೈತೆ ಅಂದ್ರೆ ನಮ್ಮ ರಿಲೇಶನ್ಗಳಲ್ಲಿ ನಮ್ಮ ಆಂಟಿ ತಗೊಂಡೋಗ್ತಾರೆ, ನಮ್ಮ ಅಕ್ಕ ತಗೊಂಡೋಗ್ತಾಳೆ, ನಮ್ಮ ಅಮ್ಮ ಮನೇಲಿ ಇಸ್ಕೊಂತಾರೆ. ನಮ್ಗೆ ಎಷ್ಟು ಬೇಕಷ್ಟು ತಕ್ಕಂತಿಗೆ ಮಾತ್ರ ಹಾಕಂತೀನಿ ಸರ್ ನಾನು. ಈಗ ಕಂಪನಿ ಅವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಮಾಡ್ಕೊಡ್ತಾ ನೀವು? ಮಾಡಿಲ್ಲ ಸರ್. ಯಾಕಿನ್ನೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ? ಮಾಡಿಲ್ಲ ಸರ್. ಈಗ ಅಷ್ಟೊಂದು ಸಹಾಯ ಮಾಡಿದಾರಲ್ವ ನಿಮ್ಗೆ, ತರಬೇತಿ ಎಲ್ಲ ಕೊಟ್ಟು ಕಲ್ಸ್ಕೊಟ್ಟಿದಾರೆ. ಅದೇ ನಾವು 4 ಜನ ಪಾರ್ಟ್ನರ್ಶಿಪ್ ಆಗ್ಬಿಟ್ಟು 4 ಜನ ಸೇರಿ ಎಲ್ಲಾ ತರದ್ದು ಮಾಡ್ಬಿಟ್ಟು ಸೇಲ್ ಮಾಡ್ಬೇಕು ಸರ್. ಇನ್ನು ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರಿ? ಪ್ರಯತ್ನ ಮಾಡ್ತಾ ಇದೀವಿ ಸರ್. ಈಗ ಸದ್ಯಕ್ಕೆ ಮನೆಯಲ್ಲೇ ಮಾಡ್ಕೊಂಡು ಮಕ್ಳಿಗೆ ಮಾಡ್ಕೊಡ ಅಂತದ್ದು ಹೆಂಗ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಸ್ವಲ್ಪ ಪ್ರಯೋಗ ಮಾಡ್ತಾ ಇದ್ರಿ? ಮಾಡ್ತಾ ಇದೀವಿ ಸರ್. ಮುಂದಿನ ದಿವಸದಲ್ಲಿ ಹೆಚ್ಚೆಚ್ಚು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್. ಬೇರೆ ಯಾರಾದ್ರೂ ಕೇಳಿದ್ರು ಮಾಡ್ಕೊಡ್ಬೋದ? ಮಾಡ್ಕೊಡ್ತೀನಿ. ಈಗ ಸಂಘದಿಂದ ನಿಮ್ಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾರೆ? ಕರ್ದಿದ್ದಾರೆ ಸರ್, ನಾವೇ ಹೋಗಕ್ಕಾಗಿಲ್ಲ. ಮನೆಗಳಲ್ಲಿ ಹೊರತರ ಬೋರ್ ಸ್ಟಾರ್ಟ್ ಮಾಡ್ಬೇಕು, ಮತ್ತೆ ಕಾಯ್ಕಿ ಅದು ಇದು ಇದ್ದೇ ಇರುತ್ತೆ ಹೊರ ಕಡೆ. ನಾವ್ ಕರ್ದಾಗ್ಲೇ ನಮ್ಗೆ ಏನಾರು ಒಂದ್ ಕೆಲಸ ಇರುತ್ತೆ ತೋಟದ ಕಡೆ, ಅವಾಗ ನಮಗೆ ಬರಕ್ಕಾಗಲ್ಲ, ಬೇರೆ ಯಾರನ್ನಾರ ಕಳಿಸಿ ಸರ್ ಅಂತ ಹೇಳ್ಕೊಡ್ತೀನಿ ಸರ್. ಈಗ ಯಾವ್ದಾದ್ರು ಒಂದು ನಿಮ್ಗೆ ಬಹಳ ಇಷ್ಟವಾದಂತ ಉಪ್ಪಿನಕಾಯಿ ಚೆನ್ನಾಗಿ ಹೆಂಗ್ ಮಾಡೋದು ಹೇಳ್ಕೊಡಿ. ಮಾವಿನಕಾಯಿಂದ ಇಷ್ಟ ಸಹ ಜಾಸ್ತಿ ನನಗೆ. ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು, ಮೆಂತ್ಯ ಪುಡಿ, ಮತ್ತೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಮಾವಿನಕಾಯಿ ಒಂದ್ 2 ಅವರ್ ನೆನೆಸ್ಕೊಂಡ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಇಟ್ಟರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಸರ್. ಎಷ್ಟು ದಿವಸ ಇಡಬೇಕು? ತಿಂಗ್ಳಾರು ಸರಿ, 6 ತಿಂಗ್ಳಾರು ಸರಿ. ಅದಕ್ಕೊಂದ್ ಸ್ವಲ್ಪ ಹಿಂಗ್ ಹಾಕಿದ್ರೆ ಬೆಲ್ಲ ಹಾಕ್ಬಿಟ್ಟು ಕೆಡಲ್ಲ ಸರ್. ಒಂದ್ ಹಿಂಗ್ 6 ತಿಂಗ್ಳಾರು ಕೆಡಲ್ಲ, ವರ್ಷ ಆದ್ರೂ ಕೆಡಲ್ಲ ಸರ್. ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಂಡು ಬಳಕೆ ಮಾಡಬಹುದು? ಬಳಕೆ ಮಾಡ್ಕೋಬಹುದು ಸರ್. ಚೆನ್ನಾಗಿರುತ್ತೆ, ಹಳತೆ ಆತಂಗೆಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಸರ್. ಅದು ನೆಂದಂಗ್ ಉಪ್ಪಿನಕಾಯಿ ಇನ್ನೂ ಟೇಸ್ಟ್ ಬತ್ತಾ ಇರುತ್ತೆ. ಈಗ ಈ ಸಂಘದಿಂದ ಅಥವಾ ಈ ಕಂಪನಿಯಿಂದ ನಿಮ್ಗೆ ಅನುಕೂಲ ಆಗಿದೆ ಅಂತೀರಾ? ಆಯ್ತು ಸರ್. ಅನುಕೂಲಗಳಾಗಿದಾವೆ. ಇದಿಷ್ಟು ಇಂದ್ರಾಣಮ್ಮ ಅವರ ಅಭಿಪ್ರಾಯಗಳು. ಈಗ ನಮ್ಮ ಜೊತೆಗೆ ಸುನಂದಮ್ಮ ಅವರು ಇದ್ದಾರೆ, ಇವರು ಕೂಡ ತಿಡ್ಗಾಪುರದವರು. ನಮಸ್ಕಾರ ಸುನಂದಮ್ಮ ಅವರೇ. ನಮಸ್ಕಾರ. ಎಷ್ಟು ಜಮೀನಿದೆ ನಿಮ್ಗೆ? 2 ಎಕರೆ ಐತೆ. 2 ಎಕರೆ ಜಮೀನಿದೆ, ಏನೇನ್ ಬೆಳಿತೀರಿ ಅದರಲ್ಲಿ? ಹೆಸರು, ತಡ್ನಿಕಾಳು, ಎಳ್ಳು ಎಲ್ಲ ಬೆಳಿತೀವಿ ಸರ್. ಮನೆ ಮಾಡ್ಕೊಂತೀವಿ. ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ತೀರಿ? ಬೆಳ್ಕೊಂತೀವಿ, ಉಳ್ದಿದ್ದ ಮಾರಾಟ ಮಾಡ್ತೀವಿ. ಎಲ್ಲಿ ಮಾರಾಟ ಮಾಡ್ತೀರಿ? ಊರಿಗೆ ಬರ್ತಾರೆ, ಊರಿಗೆ ಬರ್ತಾರೆ, ಊರಲ್ಲೇ ಮಾರ್ತೀವಿ. ಊರಲ್ಲೇ ಮಾರಾಟ ಮಾಡ್ಬಿಡ್ತೀರಿ? ಒಳ್ಳೆ ಬೆಲೆ ಸಿಗುತ್ತ ಇಲ್ಲಿ ನಿಮ್ಗೆ? ಪರವಾಗಿಲ್ಲ ಸರ್, ನಮಗೆ ಸಿಗುತ್ತೆ. ಈಗ ಒಬ್ಬರೇ ಸರ್, ನಾವು ಎಲ್ಲಿ ಹೊರಗಡೆ ಹೋಗಲ್ಲ. ಇಲ್ಲೇ ಜೊತೆಲಿ ಎಲ್ಲ ಮಾಡ್ಕೊಂತೀವಿ, ಎಲ್ಲಿ ಹೋಗಲ್ಲ. ನಿಮ್ಗೆ ಈ ಬಾಹುಬಲಿ ಸಂಘ ಅಥವಾ ಕಂಪನಿ ಯಾವಾಗ ನಿಮ್ಗೆ ಪರಿಚಯ ಆಯ್ತು? ಅದೇ 2 ವರ್ಷ ಆಯ್ತು. 2 ವರ್ಷ ಆಯ್ತು. ನೀವು ಏನೇನು ತರಬೇತಿ ಪಡ್ಕೊಂಡ್ರಿ ಇಲ್ಲಿ? ನಾವೇನು ಮಾಡಿಲ್ಲ, ಒಟ್ಟಿ ಜೊತೆಲಿ ಮಾಡ್ತೀವಿ ಅಷ್ಟೇ. ಜೊತೆನಲ್ಲಿ ಏನೇನ್ ಮಾಡ್ತೀರಿ? ಮಗಳು ಮದುವೆ ಮಾಡ್ಕೊಟ್ಟಿವಿ, ನಾವ್ ಅಲ್ಲಿಗೆ ಹೋಗ್ಬಿಡ್ತೀವಿ, ಬಂದಾಗ ಇಲ್ಲಿ ತೋಟದತ್ರ ಮಾಡ್ಕೊಂತೀವಿ ಸರ್ ಅಷ್ಟೇ. ಜೊತೆಲಿ ಸೇರ್ಕೊಂಡ್ ಮಾಡ್ತೀವಿ ಅಂತ ಅಂದ್ರಲ್ಲ, ಏನೇನ್ ಮಾಡ್ತೀರಾ ಹೇಳಿ? ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಜೊತೆಲಿ ಒಟ್ಟಿ ಮಾಡ್ಕೊಂತೀವಿ. ಈ ದಾಕ್ಷಾಯಣ ಅಮ್ಮ ಅವರು, ಲತಾ ಅವರು, ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಮಾಡ್ತೀವಿ. ಎಲ್ಲ ಸೇರಿ ಒಟ್ಟಿ ಮಾಡ್ತೀವಿ. ನೀವೇನೇನ್ ಹೆಲ್ಪ್ ಮಾಡ್ತೀರಾ ಅವ್ರಿಗೆ ಹೇಳಿ? ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ, ಹಪ್ಪಳ ಮಾಡೋದು, ಉಂಡೆ ಹಾಕೋದು, ಹಪ್ಪಳ ಅರಿಯೋದು ಎಲ್ಲ ಹೆಲ್ಪ್ ಮಾಡ್ತೀವಿ. ಏನು ವರ್ಷ ಪೂರ್ತಿ ಕೆಲಸ ಇರುತ್ತೋ ಹೆಂಗೆ? ಇರುತ್ತೆ, ವರ್ಷ ಎಲ್ಲ ಇರುತ್ತೆ. ಇಷ್ಟು ಅಂತ ದುಡ್ಡು ಕೊಡ್ತಾರೆ, ಎಲ್ಲ ಹೆಲ್ಪ್ ಮಾಡ್ತೀವಿ. ನೀವು ಹಪ್ಪಳ ಮಾಡೋದು ಅದೆಲ್ಲ ಕಲ್ತ್ಕೊಂಡಿಲ್ವಾ? ಕಲ್ತಿದೀವಿ ಸರ್, ನಾವು ಮನೆಗೆ ಮಾಡ್ಕೊಂತೀವಿ. ಕಾಳ ಹಪ್ಪಳ, ಅಕ್ಕಿ ಹಪ್ಪಳ ಮಾಡ್ಕೊಂತೀವಿ ಸರ್. ಕಾಳ ಹಪ್ಪಳ ಮಾಡೋದ್ ಕಷ್ಟನ, ಅಕ್ಕಿ ಹಪ್ಪಳ ಮಾಡೋದ್ ಕಷ್ಟನ? ಎರಡು ಒಂದೇ, ನಮಗೆ ರೂಢಿ ಆಯ್ತಲ್ಲ. ಸ್ವಲ್ಪ ಮಗಳಿಗೆ ಮಾಡ್ಕೊಡ್ತೀವಿ ಸರ್, ಮಗಳು ಮದುವೆ ಮಾಡಿದೀವಿ, ಬೆಂಗಳೂರಿಗಿದ್ದಾರೆ, ಮಾಡ್ಕೊಡ್ತೀವಿ. ಲತಾ ಅವ್ರು ಹೇಳ್ತಿದ್ರು ಕಾಳಪ್ಪಳ ಮಾಡೋದ್ ಕಷ್ಟ ಅಂತ ಹೇಳ್ಬಿಟ್ಟು, ಯಾಕೆ? ಅವ್ರ ಅಪ್ಪರ ಮಾಡ್ತಾರೆ, ನಾವು ಸ್ವಲ್ಪ ಮಾಡ್ಕೊಂತೀವಲ್ಲ ಮನೆಗೆ. ನೀವ್ ಹೆಲ್ಪ್ ಮಾಡ್ತಿರಲ್ಲ ಅವ್ರಿಗೆ? ಮಾಡ್ತೀವಿ, ಅರಿಯದ್ ಮಾಡ್ತೀವಿ, ಕಲ್ಸೋದ್ ಹಿಂಸೆ ಅದು. ಒಂದಿವಸ ಕಲ್ಸೋದು ನೀವು ಕಲ್ಸೋದಿಲ್ವಾ? ಇಲ್ಲ, ಅವ್ರ ಯಜಮಾನ್ರು ಕಲ್ಸಿ ಕೊಡ್ತಾರೆ. ಅವ್ರು ಕಲ್ಸ್ಕೊಡ್ತಾರೆ? ನಾವು ಹರ್ಕೊಡ್ತೀರಿ? ಹರ್ಕೊಡ್ತೀವಿ ಸರ್. ಹಪ್ಪಳಗಳೆಲ್ಲ ಚೆನ್ನಾಗಿರ್ತವೆ? ಹಪ್ಪಳ ಚೆನ್ನಾಗಿರುತ್ತೆ ಸರ್. ನಿಮ್ಗೆ ಮನೆಗೆ ಬೇಕಾದದನ್ನ ನೀವೇ ಮಾಡ್ಕೊಳ್ತೀರಲ್ವ? ಮಾಡ್ಕೊಂತೀವಿ ಸರ್, ಮನೆಗೆ ಬೇಕಾದ್ರೆ ನಾವೇ ಮಾಡ್ಕೊಂತೀವಿ. ಈ ಬಾಹುಬಲಿ ಕಂಪನಿಯಿಂದ ಹೊರಗಡೆ ಎಲ್ಲ ಹೋಗಿಲ್ವಾ ನೀವೆಲ್ಲ? ಹೋಗಿಲ್ಲ ಸರ್. ಒಬ್ಬಂಟಿಗರಾಗಿರೋದ್ರಿಂದ ಎಲ್ಲೂ ಹೋಗಿಲ್ಲ? ನಾವು ತೋಟ ನೋಡ್ಕೊಳೋದು, ಅದರಿಂದ ಹೋಗಿಲ್ಲ ಸರ್. ಒಳ್ಳೇದು ಸುನಂದಮ್ಮ ಅವರೇ, ನೀವು ನಿಮ್ಮ ಅಭಿಪ್ರಾಯಗಳೇನಿದಾವೆ, ಅನುಭವಗಳೇನಿದಾವೆ ಎಲ್ಲದನ್ನು ಕೂಡ ಹೇಳ್ಕೊಂಡ್ರಿ. ಇನ್ನು ಚನ್ನರಾಯಪಟ್ಟಣ ತಾಲೂಕು ಹಿರಿಸಾಬೆ ಹೋಬಳಿಯ ಹೊಸಹಳ್ಳಿಯ ಶಾಂತಮ್ಮ ಅವರು ನಮ್ಮ ಜೊತೆಗೆ ಇದ್ದಾರೆ. ನಮಸ್ಕಾರ ಶಾಂತಮ್ಮ ಅವರೇ. ನಮಸ್ತೆ ಸರ್. ಶಾಂತಮ್ಮ ಅವರೇ, ನಿಮ್ಗೆ ಎಷ್ಟು ಜಮೀನ್ ಇದೆ? ನಮಗೆ ಒಂದ್ 2 ಎಕರೆ ಜಮೀನ್ ಇದೆಯಾ ಸರ್. 2 ಎಕರೆ ಜಮೀನಲ್ಲಿ ಏನೇನ್ ಬೆಳಿತೀರಿ? 1 ಎಕರೆ ತೆಂಗಿನ ತೋಟ ಇದೆ, ಇನ್ನೊಂದ್ 1 ಎಕರೆ ಜಮೀನಲ್ಲಿ ಎಳ್ಳು ಜೋಳ ರಾಗಿ ಹಾಕ್ತಿವಿ. ಅದನ್ನೆಲ್ಲ ಮುಗ್ದೋದ್ಮೇಲೆ ಇವಾಗ ಎಳ್ಳು ಹೆಸರು ಎಲ್ಲ ಕುಯ್ದಾದ್ರೆ ಆಮೇಲೆ ಅದಕ್ಕೆ ಮತ್ತೆ ರಾಗಿನೇ ಮಾಡ್ತೀವಿ. ಇನ್ನೇನು ಮಾಡಕ್ ಆಗಲ್ಲ, ಬೋರು ಏನು ಇಲ್ಲ, ರಾಗಿ ಮಾಡ್ತೀವಿ ಸರ್. ಅಂದ್ರೆ ನಮ್ಗೆ 2 ಗಂಡ್ ಮಕ್ಳೇನೆ, ನಮ್ಗೆ ಕಾಲ್ ಮುರ್ಕೊಬಿಟ್ಟಿತ್ತು. ನಾನು ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇದ್ದೆ, ಬಟ್ಟೆ ಹೊಲಿಯೋದು ಅದನ್ ಬಿಟ್ರೆ ಏನು ಗೊತ್ತಿರ್ಲಿಲ್ಲ. ಬಟ್ಟೆ ಹೊಲಿವೆ, ಆಮೇಲೆ ಮನೇಲಿ ತೋಟ ಜಮೀನ್ ಮಾಡ್ಕೊಳಿವೆ, ಕಾಲ್ ಮುರ್ದಾಗಿ ಬಿಡ್ತು. ಆಮೇಲೆ ತಿರ್ಗಾದ್ರಲ್ಲಿ ಬಾಹುಬಲಿ ಸಂಘ ಓಪನ್ ಆಯ್ತೆ, ಕುಂತ್ಕೊಂಡೊಂದ್ ಏನಾದ್ರು ಕೆಲಸ ಮಾಡ್ಬೋದು. ಚಕ್ರವರ್ತಿ ಅವರು ಸ್ವಲ್ಪ ಇದೆ ಹೇಳಿದ್ರು. ಆಮೇಲೆ ಇವರು ರಾಧಮ್ಮರು ಊರಿಗೆ ಬಂದು ಮನೆಗೆ ಬಂದು, ನೀವ್ ಈ ತರ ಕುತ್ಕೊಳ್ಳೋದು ಆಗಲ್ಲ, ಬನ್ನಿ, ಒಂದ್ 10 ದಿವಸ ಟ್ರೈನಿಂಗ್ ಐತೆ, ನಿಮ್ ಅಕ್ಕಪಕ್ಕದವ್ರನ್ನ ಕರ್ಕೊಂಡ್ ಬನ್ನಿ, ನಾವು ಏನ್ ಬೇಕು ಅದನ್ನ ನಿಮ್ಗೆ ವ್ಯವಸ್ಥೆ ಕುಂತ್ಕೊಂಡೇ ಮಾಡ್ಬೋದು, ಬನ್ನಿ ಅಂತ ನಮ್ಮನ್ನ ಬಂದು ಕರ್ಕೊಂಡು ಹೋದ್ರು. ನಾವು ಒಂದ್ 10 ಜನ ಸೇರ್ ಹಾಕಿಸ್ಕೊಂಡು ಎಲ್ಲ ಒಂದ್ 10 ಜನ ಗುಂಪಾಗಿ 10 ದಿವಸ ಟ್ರೈನಿಂಗ್ ಬಂದ್ವಿ. 10 ದಿವಸ ಟ್ರೈನಿಂಗ್ ಬಂದ ಆಮೇಲೆ ರಾಗಿ ಹಸಿಟಲ್ಲಿ ರಾಗಿ ಚಕ್ಲಿ ಮಾಡೋದು, ಹಪ್ಪಳ ಮಾಡೋದು, ಮಿಕ್ಸರ್ ಮಾಡೋದು, ಇದನ್ನೆಲ್ಲ ಸಿರಿಧಾನ್ಯದ ಪುಡಿ ಮಾಡೋದು, ಇದೆಲ್ಲ ಮಾಡೋದನ್ನ 10 ದಿವಸ ಅವರು ಟ್ರೈನಿಂಗ್ ಕೊಟ್ರು. ಅದನ್ನ ನಾವು ಮನೇಲಿ ಹೋಗಿ ಟ್ರೈ ಮಾಡ್ದು, ನೋಡೋಣ ಇದು ಬರುತ್ತಾ, ಇದೇನಾಗುತ್ತೆ, ಹೊರಗಡೆ ಕೊಟ್ರೆ ಇದು ಸರಿ ಆಗುತ್ತಾ ಅಂತ ಹೇಳಿ ಮಾಡ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಮತ್ತೆ ತಿರ್ಗ ಬಂದು ಈ ತರ ಆಗಲ್ಲ ಅಂದು ಇನ್ನ 10 ದಿವಸ ಬಂದು ಇನ್ನ 7 ದಿವಸ ಟ್ರೈನಿಂಗ್ ಮಾಡ್ದು. ಆಮೇಲೆ ಅದೇ ಬಂತು, ಆಮೇಲೆ ಮನೇಲಿ ಮಾಡ್ದು, ಮನೆಯವ್ರಿಗೆ ಕೊಟ್ಟು, ಆಮೇಲೆ ಅಕ್ಕಪಕ್ಕದವ್ರಿಗೆ ಕೊಟ್ಟು, ಅಕ್ಕ ತಂಗಿಯವ್ರಿಗೆ ಕೊಟ್ಟು, ಅವರೆಲ್ಲ ಚೆನ್ನಾಗಿ ಮಾಡ್ತೀರಾ ಕಣಮ್ಮ, ಇದನ್ನೇ ಒಂದ್ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ ಅಂದ್ರು. ಇವಾಗ ಮಾಡ್ತೀವಿ, ಯಾರು ಊರೊಳಗೆ ಏನಾರು ಒಂದ್ ಫಂಕ್ಷನ್ ಮಾಡಿದ್ರೆ ನಮ್ಗೊಂದು 500 ಹಪ್ಳ ಕೊಡಿ, ಒಂದ್ 500 ಇದು ಕೊಡಿ, ರಾಗಿ ಚಕ್ಲಿ ಕೊಡಿ, ಚೆನ್ನಾಗಿ ಮಾಡ್ತೀರಾ ಅಂತಾರೆ. ನಮ್ಗೆ ಆದಷ್ಟು ಒಂದ್ 1 ಜೊತೆಲಿ ಸೇರ್ಕೊಂಡು ಒಂದ್ 500 ಮಾಡ್ತೀವಿ. ಹಿಂಗೆ ಊರಲ್ಲಿ ಕಾರ್ಯಗಳು ಮಾಡಿದ್ರೆ ಅವ್ರಿಗೆ ನಾವು ಕೊಡ್ತೀವಿ. ಇನ್ನ ಮಗಳಿದ್ದಾರೆ, ಮಗಳಿಗೆ ಹೇಳಿದೆ, ಅಮ್ಮ ಈ ತರ ಮಾಡ್ತೀನಿ ಕಣಮ್ಮ ಅಂತ. ಅಮ್ಮ ಮಾಡಿ ನೋಡಮ್ಮ ಯಾಗುತ್ತೆ ಅಂತ ಹೇಳಿದ್ರು. ಮಾಡಿ ಒಂದ್ ಸ್ವಲ್ಪ ಕೊಟ್ಟು ಕಳ್ಸಿದ್ದೆ, ಅಲ್ಲಿ ಎಲ್ಲರೂ ಅಮ್ಮ ಚೆನ್ನಾಗಿ ಮಾಡ್ತಾರೆ, ಇದನ್ನೇ ಮಾಡ್ಕೊಡಪ್ಪ, ಅದನ್ನೇ ನಾವು ಕಾಸು ಎಷ್ಟು ಕೇಳ್ಕೊ, ಅಮ್ಮಂಗೆ ಎಷ್ಟು ಖರ್ಚಾಗುತ್ತೆ ಅದನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆಮೇಲೆ ನಾನು ಹಕ್ಕಳಿ ರಾಗಿ ಚಕ್ಲಿ ರಾಗಿ ಮಿಕ್ಸರು ಮತ್ತೆ ಹಪ್ಪಳ ರಾಗಿ ಮಾಲ್ಟು ರಾಗಿ ನಿಪ್ಪಿಟ್ಟು ಇದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ, ಇದನ್ನೇ ಮಾಡ್ಕೊಡಿ ಅಂದ್ರು. ಅಲ್ಲಿ ನಮ್ಮ ಮಗಳಿಗೆ ಹೋಗಿ ಒಂದ್ 8 ದಿವಸ ಇದ್ದು ಕಲಿಸ್ದೆ, ಅವರು ಆ ತರ ಮಾಡ್ಕೊಂಡು ಅವಳು ಕಳಿಸಿ ಅದು ದುಡ್ಡನ್ನ ನಂಗೆ ಕೊಡ್ತಾಳೆ. ನಾನು ಒಂದ 4,800 ದುಡ್ಡು ನಾನು ಮಾಡಿದೀನಿ, ನಾನು ದುಡ್ಡ ಖರ್ಚು ಮಾಡ್ಕೊಂಡಿಲ್ಲ, ಖರ್ಚು ಮಾಡ್ಕೊಂಡಿಲ್ಲ, ಹಂಗೆ ಇಟ್ಕೊಂಡಿದ್ದೀರಿ? ಹಂಗೆ ಇಟ್ಟಿದ್ದೀನಿ. ನೀವೇ ಖರ್ಚು ಮಾಡ್ತೀರೋ ಮಗಳಿಗೆ ಕೊಡ್ತೀರಾ? ಇಲ್ಲ ಇಲ್ಲ, ನಮಗೆ ಮಕ್ಕಳಿಲ್ಲ, ಅದು ಅಮ್ಮ ನೀನೇ ಇಟ್ಕೊಳಮ್ಮ, ಏನಾರು ತಗೊಳಮ್ಮ, ಕಷ್ಟಪಟ್ಟು ಮಾಡ್ತೀರಾ, ಕಾಲ್ ಆಗಲ್ಲ, ಕಾಲ್ ಮುರ್ಕೊಂಡೈತೆ ಅಂತೀರಾ ಅಂತಾರೆ. ಸರಿ ಆಯ್ತು ಬಿಡು ಅಂತ ನಾನು 10 ಇಟ್ಕೊಂಡಿದ್ದೀನಿ. ಆಮೇಲೆ ಸಂಘದಲ್ಲಿ ಒಂದ್ 5,000 ದುಡ್ಡು ಕೊಟ್ರು ಲೋನ್ ನಲ್ಲಿ ತಗೊಂಡೆ, ಅದ್ರಲ್ಲಿ ಒಂದ್ 6 ತಗೊಂಡೆ, ಅದೊಂದ್ 2 ಮರಿ ಹಾಕಿದೆ, ಅದಕ್ಕೊಂದು ಹೆಲ್ಪ್ ಆಗಿದೆ. ನಾವು ಬಾಹುಬಲಿ ಸಂಘಕ್ಕೆ ಬಂದ್ಮೇಲೆ ಇದನ್ನೆಲ್ಲ ಕಲ್ತ ಮೇಲೆ ನಾವು ಈಗ ಯಾರ ಹತ್ರನಾರು ಯಜಮಾನ್ರ ಹತ್ರ 10 ಕೊಡ್ರಿ ಇವತ್ತು ಅಂತ ಕೇಳ್ತಾ ಇದ್ದ, ಇವಾಗ ಅದನ್ನ ಕೇಳಲ್ಲ, ಐಟಮ್ಸ್ ಏನ್ ಬೇಕಾದ್ರೂ ತಂದು ಕೊಡ್ತಾರೆ. ನಾವು ಮಾಡ್ಕೊಂಡದನ್ನ ಹಿಂಗ ಅಕ್ಕಪಕ್ಕದವ್ರಿಗೆ ಯಾರಿಗಾರು ಕೊಟ್ಕೊಂಡು ಅದ್ರಲ್ಲಿ 100 ದುಡಿಸ್ಕೊಂಡು ನೆಮ್ಮದಿಯಿಂದ ಇದ್ದೀವಿ ಅಂತ ನನ್ನ ಮನ್ಸಲ್ಲಿ ಹಂಗ ಅನ್ನಿಸ್ತೈತಿ. ಮೊದಲು ಬಟ್ಟೆ ಹೊಲಿತಾ ಇದ್ದೆ ಅಂತ ಹೇಳಿದ್ರಲ್ಲ, ಏನೇನು ಬಟ್ಟೆಗಳು ಹೊಲಿತಾ ಇದ್ರಿ? ನಾನು ಬ್ಲೌಸ್, ಪೆಟಿಕೋಟ್ಗಳು ಇವೆಲ್ಲ ನಾನು ತಾಯಿ ಮನೇಲೆ ಕಲ್ತಿದ್ದೆ, ಇರಿಸಾವೆಲ್ ಕಲ್ತಿದ್ದೆ. ಇಲ್ಲಿಂದ ಬಂದು ನಮ್ಮ ಮನೇಲಿ ಯಜಮಾನ್ರು ಮಿಷನ್ ತಂದ್ಕೊಟ್ರು. ನಾನು ಇವತ್ತಿನವರೆಗೂ ನಾನು ಬೇರೆ ಹತ್ರ ಕೂಲಿ ಕೊಟ್ಟು ನಾನು ಬ್ಲೌಸ್ ಹೊಲಿಸ್ಕೊಳ್ಳಲ್ಲ, ನಾನೇ ಕಟ್ ಮಾಡ್ಕೊಂಡು ನಾನು ಹೊಲ್ಕತ್ತೀನಿ ಬ್ಲೌಸ್ಗಳನ್ನ. ಇದ್ರ ನಡುವೆ ಕಾಲ್ ಏಟಾಯ್ತು ಅಂದ್ರೆ ಏಟಾಯ್ತು? ಕಾಲು ತೋಡ್ತಾ ಇದ್ರೆ ಬರ್ಬೇಕಾದ್ರೆ ಎಮ್ಮೆ ಕಟ್ಕೊಂಡು ಕಿತ್ಬಿಟ್ಟು ಕಾಲ್ ಕಟ್ಟಾಯ್ ಬಿಟ್ಟಿತ್ತು. ಅದ್ರಿಂದ 2 ನಾನು ಆಸ್ಪತ್ರೆಲ್ಲೇ ಉಳ್ಕೊಬಿಟ್ಟೆ. ಇವಾಗ 1 ಪರವಾಗಿಲ್ಲ, ಅಂದ್ರೆ ಮನೆ ಕೆಲಸ ಎಷ್ಟು ಮಾಡ್ಕೊಂಡು ಅಷ್ಟನ್ನ ಆದ್ರೆ ಒಂದ್ ಬಟ್ಟೆ ಹೊಲ್ಕತ್ತೀನಿ, ಇಲ್ಲಾಂದ್ರೆ 1-2 ಹಪ್ಳ ಮಾಡ್ತೀನಿ. ಪಕ್ಕದಲ್ಲಿ ಒಂದಿಬ್ರು ಇದಾರೆ, ಅವ್ರು ಒಂದ್ಸೂರು ಹೆಲ್ಪ್ ಮಾಡ್ತಾರೆ, ಮಾಡ್ಕೊಂಡು ಈ ತರ ಮಾಡ್ತೀನಿ. ಈ ಸಂಘಕ್ಕೆ ಬಂದಾಗ ನಮ್ಗೆ ತರಬೇತಿ ಕೊಟ್ರು ಅಂತ ಹೇಳಿದ್ರಲ್ಲ, ಏನೇನ್ ತರಬೇತಿ ಪಡ್ಕೊಂಡ್ರಿ, ಏನೇನ್ ಅನುಕೂಲ ಆಯ್ತು ಅದ್ರಿಂದ? ಅದರಿಂದ ಅನುಕೂಲ ಆಯ್ತು ಸರ್. ನಮ್ಗೆ ಏನು ಮಾಡೋದ್ ಗೊತ್ತಿರ್ಲಿಲ್ಲ, ಅಂದ್ರೆ ಮನೇಲಿ ಮುದ್ದೆ ರೊಟ್ಟಿ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ದ. ಅವ್ರು ಹೇಳಿದ್ರು ಈ ತರ ಎಲ್ಲ ಕಲೀರಿ ಅಂತಂದ್ರು. ಆ ತರ ಎಲ್ಲ ಕಲ್ತ ಮೇಲೆ ಇದನ್ನ ಹೊರಗಡೆ ಹೋಗಿ ಮಾರಿ ಯಾರಿಗಾರ ಪರಿಚಯ ಇರೋರ್ಗ ಅಂಗಡಿ ಕೊಡಿ, ಇಲ್ಲ ತಂದಿಲ್ಲೇ ಅಂಗಡಿ ಕೊಡಿ, ಸೇಲ್ ಮಾಡಿ, ಅದಕ್ಕೆ ನಿಮಗೆ ಹಣನ ಖರ್ಚು ಮಾಡಿರೋಷ್ಟು ಕೊಡ್ತಾರೆ ಅಂತ ಮೇಡಮ್ ಅವ್ರು ಹೇಳಿದ್ರು. ಆಮೇಲೆ ಸರಿ ಆಯ್ತು ಅಂತ ಎಲ್ಲಿ ಕೊಡ್ಲಿಲ್ಲ, ನಮ್ಮನ್ನು ಹೊರಗಡೆಗೆ ಸುತ್ತೂರಿಗೆ ಕಳಿಸಿದ್ರು, ಬೇಡರಳ್ಳಿ ಕಳಿಸಿದ್ರು, ಚಂದ್ರಾಯಪಟ್ಟಣ ಕಳಿಸಿದ್ರು. ನಮ್ಗೆ ಏ ತರ ಪ್ರೋಗ್ರಾಮ್ಗಳು ಏನಾರ ಬಂದ್ರೆ ಹೊರಗಡೆಗೆ ನೀವು ಮಾಡೋ ಐಟಮ್ಸ ತಗೊಂಡು ಹೋಗಿ ಮಾಡ್ಕೊಂಡು ಮಾರ್ಕೊಂಡು ಬನ್ನಿ ಅಂತ ನಮ್ಗೆ ಚಕ್ರವರ್ತಿಯ ಸರ್ ಹೇಳ್ತಾರೆ. ಅವರು ಆತರ ಈ ತರ ಹಿಂಗೆ ಐತಮ್ಮ, ಇಂಥ ದಿವಸ ನೀವು ಹೋಗ್ಬೇಕು, ಹೋಗಿ ಹಿಂಗ್ ಮಾಡಿರೋದೆಲ್ಲ ಎಷ್ಟೆಷ್ಟು ಬೇಕಷ್ಟು ಮಾಡ್ಕೊಂಡು ಹೋಗಿ ಅಂತಾರೆ. ಅದ್ರಲ್ಲಿ ನಮ್ಗೆ ರಾಧಮರು ಹೆಲ್ಪ್ ಮಾಡ್ಕೊಡ್ತಾರೆ, ನಿಮ್ ಕೈಲಿ ಎಷ್ಟಾಯ್ತದ ಅಷ್ಟು ಮಾಡ್ಕೊಳ್ಳಿ, ಬೇಕಾದ್ರೆ ನಾವು ವಸಿ ಮಾಡ್ಕೊಡ್ತೀವಿ, ಹೋಗಿ ಹೊರಗಡೆಗೆ ಅಂತ ಹೋಗ್ತೀರಿ, ನಾವು ಹೊರಗಡೆಗೆ ಹೋಗಿ ಸ್ವಲ್ಪ ವ್ಯಾಪಾರ ಮಾಡ್ಕೊಂಡ್ ಬರ್ತೀವಿ. ಈ ಸಾಮಾನ್ಯ ಹೊರಗಡೆಗೆ ಹೋದಾಗ ಆಗ್ಲೇ ಹೇಳಿದ್ರಿ ಹಾಸನಕ್ಕೆ ಹೋಗಿದ್ದೆ, ಬೆಂಗಳೂರಿಗೆ ಹೋಗಿದ್ದೆ, ಬ್ಯಾಟ್ರಲಿಗೆ ಹೋಗಿದ್ದೆ ಅಂತ ಹೇಳಿ. ಹೋಗುವಾಗ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಂಡು ತಗೊಂಡು ಹೋಗ್ತೀರಿ? ನಾವೊಂದು ಅಂದಾಜಲ್ಲಿ ಒಂದೇನೋ ಒಂದು 500-1,000 ಮಾಡ್ಕೊಂಡ್ ಬರ್ಬಹುದು ಇಷ್ಟರಲ್ಲಿ, ಇಲ್ಲ ಒಂದು 50-100 ಅಂತ ಬಂದ್ರೆ. ಅಂದ್ರೆ ನನ್ನ ಮನಸ್ಸಿಗೆ ಏನಿಸ್ತದೆ ಅಂದ್ರೆ, ನಾನು ತಗೊಂಡೋದ್ರೆ ಅಯ್ಯೋ ಯಾರಿಗಾರ ಮಕ್ಳಿಗೆ ಕೊಟ್ಬಿಡಣ, ಮಕ್ಳುಗಳು ತಿನ್ಲಿ, ಒಂದಿವ್ಸ ಒಳ್ಳೇದಾಗತ್ತಲ್ವ ಅಂತ ನನ್ನ ಮನ್ಸು ಆತರ ಬಂದ್ರೆ ನಾನು ಸುಮ್ ಫ್ರೀ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಸರ್ ನನ್ನ ಮನ್ಸಂಗೆ. ಇಲ್ಲ ಏನಾದ್ರು ಒಂದು ಮಾರ್ಬೇಕು ಅಂದ್ರೆ ಒಂದು 500-1,000 ಮಾಡ್ಕೊಂಡು ಬರ್ಬೋದು ಅಷ್ಟೇ. ಈಗ ಹೊರಗಡೆ ಹೋದಾಗ ಆತರ ಮಾಡ್ತೀರಾ? ಮನೆಯಲ್ಲಿ ಎಷ್ಟು ಮಾಡ್ತೀರಿ? ಮನೆಯಲ್ಲಿ ನಮ್ಗೆ ಎಷ್ಟು ಬೇಕಷ್ಟು. ಹುಡುಗರುಗಳಿಗೆ ಏನಾರು ರಜಕ್ ಬಂದ್ರೆ, ಹುಡುಗರುಗಳಂದ್ರೆ ಬೆಂಗಳೂರಲ್ಲಿ ಓದ್ತಾ ಇದಾರೆ, ಅವ್ರ ಏನಾರ ಬಂದ ಅಜ್ಜಿ ನಮ್ಗೆ ಬೇಕು ಮಾಡ್ಕೊಡೋಜಿ ಅಂದ್ರೆ ಮಾಡ್ತೀನಿ. ಇನ್ನು ನಮ್ಮ ಅಕ್ಕ ತಂಗಿದ ಯಾರ ಬಂದ್ರೆ ನಿಂಗೆ ಕಲ್ತಿದ್ಯಲ್ಲ ಮಾಡಮ್ಮ ಅಂತಾರೆ. ನಮ್ಮ ಅಕ್ಕನ ಮಕ್ಳು ಬಂದ್ರೆ ನನಗೆ ತೋರ್ಸಂಟಿ ನಾ ಮಾಡ್ಕೊತೀನಿ ಅಂತಾರೆ. ಬೆಳ್ಳೂರಲ್ಲಿ ಒಬ್ಳು ಮಗಳಿದ್ದಾಳೆ, ಅವಳೆಲ್ಲ ಮಾಡ್ಕೊಂಡು ಅಂಗಡಿಗಳಿಗೆ ಮಾರ್ತಾ ಐತಿ. ಈಗ ಮಗಳಿಗೆ ಒಂದಷ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಿ ಮಗಳಿದ್ದಾಳೆ, ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ದಾಳೆ. ಅವಳು ಇಲ್ಲಿಂದ ಮಾಡ್ಕೊಟ್ಟು ತಗೊಂಡೋಗಿ ನಮ್ಮಅಮ್ಮ ಈ ತರ ರಾಗಿ ಚಕ್ಲಿ ಮಾಡ್ಕೊಟ್ಟೈತೆ ಅಂತ ಎಲ್ರಿಗೂ ಕೊಟ್ರಂತೆ. ನಿಮ್ಮಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ, ನಿಮ್ಮ ಅಮ್ಮನೇ ಕರ್ಕೊಂಡ್ಬಿಡು ನಿಮ್ಮ ಮನೆಗೆ, ನಾವೆಲ್ಲಾರ್ಗು ಒಂದೊಂದ್ ಸ್ವಲ್ಪ ಮಾಡ್ಕೊಡ್ಲಿ ಅಂತ ಹೇಳಿದ್ರು. ನಾನು ಹಿಂಗೆ ಏನ್ಕೋ ಅಂತ ಊರಿಗೆ ಹೋದೆ, ಒಂದ್ 15 ದಿವಸ ಇದ್ದೆ ಅಲ್ಲಿ. ಒಂದ್ ದಿವಸ ಮಾಡಿ ಒಂದ್ ಬಾಕ್ಸ್ ಅಲ್ಲಿ ಒಂದ್ 10 ಕೆಜಿ ಅಷ್ಟು ಚಕ್ಲಿ ಮಾಡ್ಕೊಟ್ಟಿದ್ದೆ. ಅದಕ್ಕೆ ಅವರು ಎಲ್ರು ಹೇಳಿದ್ರಂತೆ, ನಿಮ್ಮ ಅಮ್ಮನ ಹತ್ರ ನೀನೇ ಕಲಿ, ಇಲ್ಲ ನಾವೇ ಬಂದ್ ಕಲಿಯನ ಅಂತ ಹೇಳಿ. ಅಲ್ಲಿ 1,500 ಜನ ಇದ್ದಾರೆ, ಅಲ್ಲಿ ನಮ್ಮ ಮಗಳು ತುಂಬಾ ನಾನು ಸ್ವಲ್ಪ ಮಾಡ್ಕೊಡ್ತೀನಿ. ರಾಗಿ ಹಪ್ಪಳ ಮಾಡ್ಕೊತದೆ, ಅದು ಮೋಲ್ಡ್ ಮೇಲೆ ಒಣ ಹಾಕೊಂಡು ಅವಳು ಕೆಲ್ಸಕ್ಕೆ ಹೋಯ್ತೈತೆ. ಇನ್ನಿದ್ದಂತೆ ಒಂದ್ ಅಜ್ಜಿ ಐತೆ ಮಾಡಿಸ್ಕೊಂಡು ರಾಗಿ ಹಪ್ಪಳ ಮತ್ತೆ ಸಿರಿಧಾನ್ಯದ ಮಾಲ್ಟು ಚಕ್ಲಿ ಎಲ್ಲ ಮಾಡ್ಕೊಂಡು ಅದು ಅಲ್ಲೇ ಕೊಡ್ತಾಳು. ಸಾರಟ್ ಆಯ್ತು ಅಂದ್ರೆ ಅಮ್ಮ ನಂಗೆ ಮಾಡ್ಕೊಟ್ ಕಳ್ಸಮ್ಮ, ರಾಗಿ ಲಡ್ಡು ಮಾಡ್ಕೊಡ್ತಾ ಇದ್ದೆ, ಅದು ಒಂದ್ ಲಡ್ಡಿಗೆ 5 ರೂಪಾಯಿ ಕೊಡ್ತಾ ಇದ್ದೆ ನಾನು ಇಲ್ಲಿ, ಅದ ಇನ್ನ 1 ರೂಪಾಯಿ ಸೇರಿಸಿ ಮಾರಿ ಕೊಡ್ತೈತಿ. ಈಗ ಏನಾದ್ರು ಜಾಸ್ತಿ ಬೇಕು ಅಂದ್ರೆ ನೀವು ಇಲ್ಲಿಂದ ಮಾಡಿ ಕೊಟ್ಟು ಕಳಿಸ್ತೀರಿ? ನಾನು ಜಾಸ್ತಿ ಬೇಕು ಅಂದ್ರೆ ಇದು ರಾಧಮರಿ ಫೋನ್ ಮಾಡ್ತೀನಿ, ಅವ್ರ ರಾಧಮರ ಈ ತರ ಐತೆ ಅಂತ. ಅದಕ್ಕೆ ಅವ್ರೊಂದ್ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ತಾರೆ. ಆಯ್ತು ಎಷ್ಟು ಬೇಕು ಕೇಳ್ಕೊಳ್ಳಿ, ನಿಮ್ಗೆ ಆದಷ್ಟು ಮಾಡಿ, ಇದ್ದಿಸ್ ನಾನು ಮಾಡಿ ನಿಮಗೆ ಕೊಡ್ತೀನಿ, ಅದನ್ನ ನಾವು ಇದು ಮಾಡಕ್ ಹೋಗ್ಬೇಡಿ ಮಾಡಿ ಅಂತ ನಮ್ಗೆ ಹೇಳಿ ಅವ್ರು ಹೆಲ್ಪ್ ಮಾಡ್ಕೊಡ್ತಾರೆ. ಈಗ ನೀವು 2 ಎಕರೆನಲ್ಲಿ ಏನೇನು ಕಾಳು ಕಡ್ಡಿ ಎಲ್ಲ ಬೆಳಿತೀನಿ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ಈ ತರ ಮಾಡೋದಕ್ಕೆ ನೀವೇ ಬಳಕೆ ಮಾಡ್ಕೊಳ್ತಿದ್ರೋ ಇಲ್ಲ ಮಾರಾಟ ಮಾಡ್ತೀರಾ? ಇಲ್ಲ ಮಾರಾಟ ಮಾಡಲ್ಲ ಸ, ಹೆಣ್ಮಕ್ಳು ಸ್ವಲ್ಪ ತಗೊಂಡೈತಾರೆ. ಇವಾಗ ಇದನ್ ಕಲ್ತ ಮೇಲೆ ಫಸ್ಟ್ ಸ್ವಲ್ಪ ಮಾರಿಯುವ ಮನೆಗಾಗದು, ಇದನ್ ಕಲ್ತ ಮೇಲೆ ನಾವು ಅದನ್ನ ಹೊರಗಡೆ ತರದಂಗೆ ತೊಡ್ಡಿನ ಕಾಳು ಮತ್ತೆ ಎಳ್ಳು ಹುಳ್ಳಿ ಕಾಳು ಅವರೆಕಾಳು ಇವೆಲ್ಲ ಬೆಳಿತೀವಿ. ತೊಡ್ಡಿನ ಕಾಳು ಎಳ್ಳು ಹೆಸರು ಕಾಳನ್ನೆಲ್ಲ ನಾವೇ ಯೂಸ್ ಮಾಡ್ಕತ್ತೀನಿ ಮನೆಗೆ. ಜೊತೆಗೆ ಈ ತರ ಈ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡ್ಕೊಂಡು ಅವನ್ನ ಮಾರಾಟ ಮಾಡ್ತೀವಿ. ಅದನ್ನು ಮಾರಾಟ ಮಾಡ್ತೀವಿ. ಉಪ್ಪಿನಕಾಯಿ ಮಾಡ್ಕೊಂಡು ಇದೇ ಬಾಹುಬಲಿ ಇಲ್ಲಿ ಅದಕ್ಕೆ ಹಾಕ ಕವರ್ಗಳು ಇವು ಎಲ್ಲ ಕೊಟ್ಟಿದ್ದಾರೆ, ಅದಕ್ಕೆ ಪ್ಯಾಕೆಟ್ ಮಾಡಿಬಿಟ್ಟು ಹೊರಗಡೆ ಬಂದು ಹೇಳ್ತಾರೆ ಈ ತರ ಐತೆ ಮಾಡ್ಕೊಡಿ ಅಂತ. ಇರಿ ಸೆವೆಲ್ ಒಂದು ಅಂಗಡಿ ಇದೆ, ಆ ಅಂಗಡಿಯವ್ರು ಹೇಳಿದ್ರು ಇಸ್ತ್ರಿ ಎಲ್ಲ ಕಟ್ತೀನಿ ಸರ್ ನಾನು, ಒಂದ್ ದಿವಸಕ್ಕೆ 100-200 ಇಸ್ತ್ರಿ ಎಲ್ಲ ಕಟ್ತೀನಿ. ಒಂದ್ ಎಲೆಗೆ 6 ರೂಪಾಯಿ ತಗತಾವ್ರೆ, ಒಂದ್ 200-300 ಎಲೆ ಕಟ್ಟಾಗ ಅವ್ರು ಹೇಳ್ತಾರೆ ಈ ಇಸ್ತ್ರಿ ಎಲ್ಲ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಟ್ಟು ಕಳ್ಸಿ ಅಂತ ಹೇಳ್ತಾರೆ. ಅಷ್ಟು ಬಿಲ್ ಆಗಿ ಕೊಟ್ಟು ಕಳ್ಸಿ ಅಂತ ಹೇಳ್ತಾರೆ, ನಾನು ಅಷ್ಟು ಕೊಟ್ಟು ಕಳ್ಸಿರೋ ಅವ್ರ ಅಷ್ಟು ಬಿಲ್ನ ಕೊಟ್ಟು ಕಳಿಸ್ತಾರೆ, ಇಲ್ಲ ಮನೆಗೆ ಬಂದು ತಗೊಂಡೋಯ್ತಾರೆ. ಈ ಇಸ್ತ್ರಿ ಎಲ್ಲ ಕಟ್ಟೋರು ಈಗ ಕಡಿಮೆ ಅಲ್ವಾ? ಹೌದು ಕಡಿಮೆ. ಅಂದ್ರೆ ನಾನು ತುಂಬಾ ವರ್ಷದಿಂದ ಇಸ್ತ್ರಿ ಎಲ್ಲ ನಮ್ಮ ತಾಯಿಯವ್ರು ಕಟ್ತಾ ಇದ್ರು ನೋಡ್ಕೊಂಡಿದ್ದು, ನಮ್ಮ ತೋಟದಲ್ಲೆ ಮರ ಅದೆ, ಅದನ್ನೆಲ್ಲ ಕುಯ್ಕೊಬಂದು ನಾನು 1,000-2,000 ಎಲ್ಲ ಕುಯ್ಸ್ಕೊಬಂದು ಮನೇಲಿ ಹಾಕೊಂಡು ಕಟ್ತೀನಿ ಸರ್. ಈಗ 6 ರೂಪಾಯಿ ಕೊಡ್ತಾರೆ ನಿಮ್ಗೆ ಒಂದೆಲೆಗೆ 6 ರೂಪಾಯಿ ಕೊಡ್ತಾರೆ ಇವಾಗ. ಈಗ ಜಾಸ್ತಿ ತಗೊಳ್ಳೋದಿಲ್ಲ ಅನ್ಸುತ್ತಲ್ವ ಬೆಲೆ ಜಾಸ್ತಿ ಅಂತ? ಅದೇ ಪ್ಲಾಸ್ಟಿಕ್ ಎಲೆಗೆ ಏನೇನೋ ಮೆಡಿಸಿನ್ ಅದು ಇದು ಬಂದೈತೆ, ಅವೆಲ್ಲ ತೊಳಿಬಾರ್ದು ಸ್ಮೆಲ್ ಬರ್ತದೆ ಅಂತ ಹೇಳ್ಬಿಟ್ಟು ಇಸ್ತ್ರಿ ಎಲ್ಲನೆ ಕೊಡಿ ನನಗೆ ಎಷ್ಟು ಬೇಕಾದ್ರೂ ಕಟ್ಕೊಡಿ ಅಂತಾರೆ. ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಕೊಡ್ತೀನಿ, ಕಟ್ತೀನಿ, ಮನೆಗೆ ಬಂದು ತಗೊಂಡೋಯ್ತಾರೆ. ಈಗ ಯಾವ್ದೋ ಒಂದ್ ಟೈಮ್ ಅಲ್ಲಿ ಅಷ್ಟೇ ಎಲೆ ಸಿಗೋದಲ್ವಾ ಅದು, ಅದನ್ನ ಕುಯ್ದಿಟ್ಕೊಂಡು ಒಣಗಿಸಿಟ್ಕೊಂಡು ನಿಮಗೆ ಬಿಡುವಾದಾಗ ಕಟ್ಕೊಡ್ತೀರಿ? ಬೇಸಿಗೆಯಲ್ಲಿ ಕುಯ್ಸ್ಕೊಂಡು ಅದನ್ನೆಲ್ಲ ಪೋಣಿಸಿ ಒಣಗಿಸಿಬಿಟ್ಟು ಒಂದ್ ಎಳ್ಳಲ್ಲಿ ಇಟ್ಕೊಂಡು ಅದನ್ನ ಈ ಟೈಮ್ ಅಲ್ಲಿ ಅದನ್ನ ನೆನೆ ಹಾಕಿ ಅದನ್ನ ರೆಡಿ ಮಾಡ್ಕೊಂಡು ಕಟ್ತೀನಿ ಸರ್ ಇಸ್ತ್ರಿ ಎಲ್ಲ. ಒಟ್ಟಾರೆ ಈ ಸಂಘದಿಂದ ಏನೇನು ಅನುಕೂಲ ಆಗಿದೆ ನಿಮಗೆ? ಸಂಘದಿಂದ ನಮಗೆ ಇದು ಏನ್ ಮಾಡ್ಬೇಕು ಇವೆಲ್ಲ ಏನು ಗೊತ್ತಿರ್ಲಿಲ್ಲ, ಅವೆಲ್ಲ ಗೊತ್ತಾಯ್ತು. ಆಮೇಲೆ ಚಕ್ಲಿ ಮಾಡೋದು, ಇವೆಲ್ಲ ರಾಗಿಲ್ ಮಾಡೋದು, ನಿಪ್ಪಿಟ್ ಮಾಡೋದು, ಇವನ್ನೆಲ್ಲ ಸಂಘದಿಂದ ಹೇಳ್ಕೊಟ್ರು. ಅದನ್ನೆಲ್ಲ ನಮಗೆ ಹಿಂಸೆ ಆಗ್ಲಿಲ್ಲ, ಕಲಿಯಕ್ಕೆ ಕಷ್ಟ ಆಯ್ತು, ಕಲ್ತಾದ್ಮೇಲೆ ಒಂದ್ ಸ್ವಲ್ಪ ಈಸಿ ಆಯ್ತು. ಅದನ್ನೆಲ್ಲ ಕಲ್ತ ಅದರಿಂದ ಒಳ್ಳೆ ಅನುಕೂಲ ಆಯ್ತು. ಇವಾಗ ಒಂದ್ ದಿವಸ ಕೊಪ್ಪರಿ ಹೊಡಿಯಕ್ ಹೋದ್ರೆ ಸಂದುವೆ 200 ರೂಪಾಯಿ ಕೊಡೋರು, ಒಂದ್ ಕೆಲ್ಸಕ್ಕೆ ಹೋದ್ರೆ 100 ರೂಪಾಯಿ ಕೊಡೋರು. ಮಳೆ ಬಿಸಿಲಲ್ಲೆಲ್ಲ ಮಾಡ್ಬೇಕಾಗಿತ್ತು, ಅದನ್ನೆಲ್ಲ ಏನು ಇಲ್ದಂಗೆ ಮನೇಲಿ ಕುತ್ಕೊಂಡಾರು ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಕೆಲಸ ಮಾಡ್ಕೊಟ್ರು. ಅದರಿಂದ ಅದನ್ನ ಒಳ್ಳೆ ಉಪಯೋಗ ಐತೆ. ಇದನ್ನ ಮಾಡಿದ್ರೆ ಒಳ್ಳೇದಾಯ್ತದೆ. 10 ರೂಪಾಯಿ 100 ರೂಪಾಯಿ ದುಡಿತೀನಿ ಒಂದ್ ದಿವಸಕ್ಕೆ ಅನ್ನೋ ಶಕ್ತಿ ಐತೆ. ಇವಾಗ ಆಗ್ದಿದ್ರು ಒಂದ್ 100 ಹಪ್ಪಳ ಮಾಡ್ತೀನಿ, ಯಾರು ತಗೊಳ್ಳ ಅಕ್ಕಪಕ್ಕದಲ್ಲಿ 10 ರೂಪಾಯಿ ಕಡಿಮೆ ಮಾಡ್ಕೊಡಿ ಊರಲ್ಲಿ ಅಂತಾರೆ. ಆಯ್ತು ಹಂಗೆ ಅಂತಂದ್ರೆ ಇವಾಗ ಕಷ್ಟಪಟ್ಟು ಮಾಡ್ತೀರಾ, ಯಾಕೆ ನಿಮ್ ದುಡ್ಡು ಕರೆಕ್ಟ್ ಆಗಿಸ್ಕೊಳ್ಳಿ ಅಂತ ಕೊಡ್ತಾರೆ. ಅದನ್ನೇ ನಾವು ಹೊರಗಡೆ ಕೆಲಸ ಮಾಡಕ್ ಹೋಗೋದು ಹಿಂಸೆ ಆಗೋದು. ಇವಾಗ ಹಿಂಸೆ ನಂಗೆ ಅನ್ಸಲ್ಲ, ಮಳೆಗಾಲದಲ್ಲಿ ಮಾಡೋಕ್ಕಾಗಲ್ಲ, ಮಳೆಗಾಲದಲ್ಲಿ ಬಿಸಿಲಲ್ಲಿ ಈ ತರ ಮಾಡ್ಕೊಂಡು ಮಾಡ್ತಾ ಇದ್ವಿ. ಒಟ್ಟಾರೆ ಇದರಿಂದ ಅನುಕೂಲಗಳಾಗಿದೆ, ಅನುಕೂಲ ಆಯ್ತು ಸರ್ ನಮ್ಗೆ, ಇದರಿಂದ ತುಂಬಾ ಅನುಕೂಲನೂ ಆಯ್ತು. ಇದರಿಂದ ಹೊರಗಡೆಗೆ ಹೋಗಿ ಸ್ವಲ್ಪ ಕಷ್ಟಪಟ್ಟು ದುಡಿಯೋದು ಕಡಿಮೆ ಆಯ್ತು. ನಾವು ಇನ್ನ ಇದನ್ನ ಮಾಡ್ತೀವಿ ಅಂತ ಅಂದ್ರೆ ಅಕ್ಕಪಕ್ಕದವರೆಲ್ಲರೂ ನೋಡ್ಕೊಂಡು ಅವರು ಕಲ್ತ್ಕೊಂಡು ಅವರು ಮಾಡಿ ಮಾಡ್ತಾ ಇರೋಕೆ ಒಂದು ಹೆಲ್ಪ್ ಆಯ್ತು. ಒಳ್ಳೆದು ಶಾಂತಮ್ಮವರೇ, ಇದುವರೆಗೆ ಈ ಬಾಹುಬಲಿ ಕೃಷಿ ರೈತ ಉತ್ಪಾದಕರ ಕಂಪನಿ ಏನಿದೆಯೋ ಇದರ ಸಂಪರ್ಕಕ್ಕೆ ಬಂದ್ಮೇಲೆ ಏನೇನು ಅನುಕೂಲಗಳನ್ನ ಮಾಡ್ಕೊಂಡೆ, ಸ್ವಯಂ ತಾನು ಏನು ದುಡಿತಾ ಇದ್ದೀನಿ, ಏನೆಲ್ಲ ಅನುಕೂಲ ಆಗಿದೆ ಅನ್ನುವಂಥದ್ದನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಕೇಳುಗರೆ, ತಾವು ಇದುವರೆಗೆ ಕೇಳಿದ್ರಿ ಚನ್ನರಾಯಪಟ್ಟಣ ತಾಲೂಕು ಬಾಹುಬಲಿ ಕೃಷಿ ರೈತ ಉತ್ಪಾದಕರ ಕಂಪನಿ ದಿಡ್ಗ. ಇಲ್ಲಿ ಈ ಒಂದು ಕಂಪನಿ ಪ್ರಾರಂಭ ಆದ್ಮೇಲೆ ನಮ್ಮ ಮಹಿಳೆಯರು ಏನೆಲ್ಲ ಮತ್ತೆ ಹೇಗೆಲ್ಲ ಅನುಕೂಲಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿಯ ಸದಸ್ಯರುಗಳಾದಂತಹ ಲತಾ, ಇಂದ್ರಾಣಮ್ಮ, ಸುನಂದಮ್ಮ ಮತ್ತೆ ಶಾಂತಮ್ಮ ಅವರು ಇದುವರೆಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ನಾವು ಸ್ವತಃ ಒಬ್ಬರೇ ಮಾಡೋದಕ್ಕಿಂತನೂ ಕೂಡ ಸಂಘಟನಾತ್ಮಕವಾಗಿ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ತರಹದ ನೆರವು ಸಿಗುತ್ತೆ. ನಾವು ಏನು ಉತ್ಪಾದನೆಯನ್ನ ಮಾಡ್ತೀವೋ ಅವುಗಳನ್ನ ಮಾರುಕಟ್ಟೆ ಮಾಡಲಿಕ್ಕೂ ಕೂಡ ಒಳ್ಳೆಯ ಅನುಕೂಲಗಳು ಆಗುತ್ತೆ ಅನ್ನುವಂತ ವಿಚಾರಗಳನ್ನ ಇವರೆಲ್ಲರೂ ಕೂಡ ತಿಳಿಸ್ಕೊಟ್ರು. ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯವನ್ನ ಮಾಡ್ತಾ ಇದ್ದೇವೆ. ತಮಗೆ ನಮಸ್ಕಾರ. ನಮಸ್ಕಾರ. ಇದುವರೆಗೂ ಚನ್ನರಾಯಪಟ್ಟಣ ತಾಲೂಕು ದಿಡ್ಗಾದಲ್ಲಿರುವ ಬಾಹುಬಲಿ ರೈತ ಉತ್ಪಾದಕರ ಕಂಪನಿಯ ಫಲಾನುಭವಿಗಳಾದ ಪುರ ಗ್ರಾಮದ ಲತಾ, ಇಂದ್ರಾಣಮ್ಮ, ಸುನಂದಮ್ಮ ಹಾಗೂ ಹೊಸಹಳ್ಳಿಯ ಶಾಂತಮ್ಮ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲುಗೂಡು ವಿಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಎಲ್ಲಾ ಬೆಳೆಗಳಿಗೂ ಧಾರಣೆ ಏರಿಳಿತವನ್ನ ಕಂಡೇ ಕಾಣುತ್ತೆ. ಕೊಬ್ಬರಿಗೆ ಈಗ ಒಳ್ಳೆ ಬೆಲೆ ಬಂತು, ಪಾತಾಳಕ್ಕೂ ಹೋಗಿತ್ತು. ಕಾಳುಮೆಣಸಿಗೂ ಹಾಗೆ ತುಂಬಾ ಬೆಲೆ ಕಮ್ಮಿ ಆಗಿರೋದಿದೆ, ಉತ್ತಮವಾದ ಬೆಲೆ ಬಂದಿರೋದಿದೆ. ಹಾಗೆ ಕಾಫಿ, ಈರುಳ್ಳಿ, ಆಲೂಗಡ್ಡೆ, ಸಿಹಿಗೆಣಸು, ಅಡಿಕೆ ಮುಂತಾದ ಬೆಳೆಗಳಲ್ಲಿ ಅತ್ಯದ್ಭುತವಾದ ಬೆಲೆಯನ್ನು ನಾವು ಕಾಣ್ತೀವಿ. ಹಾಗೆ ಧಾರಣೆಯ ಕುಸಿತ ಆಗೋದಿದೆ. ಇದಲ್ದಲ್ಲೇ ನಿಸರ್ಗದ ಏರುಪೇರುಗಳು ಆಗಾಗ್ಗೆ ಘಟಿಸ್ತಾ ಇರ್ತವೆ. ನೋಡಿ, 2024 ಬೇಸಿಗೆಯಲ್ಲಿ ಎಷ್ಟೊಂದು ಧಗೆ. ಹರಸಾಹಸ ಪಟ್ಕೊಂಡು ಅನೇಕರು ಕಾಳುಮೆಣಸು ಬಳ್ಳಿಗಳನ್ನು ಉಳಿಸಿಕೊಂಡ್ರು. ಆದರೆ ಈಗ ಅನೇಕ ಪ್ರದೇಶಗಳಲ್ಲಿ ಫಸಲು ತುಂಬಾ ಕಡಿಮೆ ಇದೆ ಅಂತ ಅನ್ಕೊಂಡು ಹೇಳ್ತಿದ್ದಾರೆ. ಒಂದು ಎಕರೆಗೆ 500,000 kg ಕಾಳುಮೆಣಸು ಬರ್ತಾ ಇದ್ದಿದ್ದು ಈಗ ಅತ್ಯಲ್ಪ ಅಂದ್ರೆ ಅತ್ಯಲ್ಪ 50-100 kg ಬಂದಿದೆ ಅಂತ ಅನ್ಕೊಂಡು ಕೆಲವಾರು ಕಾಫಿ ಬೆಳೆಗಾರರು, ಕಾಳುಮೆಣಸು ಬೆಳೆಯವರು ತಿಳಿಸಿದ್ದಾರೆ. ದಾಖಲೆ ಇಳುವರಿಯನ್ನ ಪಡೆದಿರುವ ಕಾಳುಮೆಣಸು ತೋಟಗಳಲ್ಲಿ ಈ ವರ್ಷ ಅಲ್ಪ ಇಳುವರಿ. ಇನ್ನು ಕಾಡಾನೆಗಳು ತುಳಿದು ಕಾಫಿಯನ್ನ ಹಾಳು ಮಾಡಿದವೆ. ಬಿರುಗಾಳಿ ಬಂದು ಬಾಳೆ ಮಲಗಿ ಹೋಗಿದೆ. ರೋಗ ಕೀಟಗಳ ಬಾಧೆಯಿಂದ ಅಡಿಕೆ, ತೆಂಗು ಮತ್ತಿತರ ಬೆಳೆಗಳಲ್ಲಿ ಸಮಸ್ಯೆ ಆಗಿದೆ. ಬೆಂಕಿ ರೋಗ ಭತ್ತವನ್ನು ಬಗ್ಗುಬಡಿಸಿದೆ. ಆಲೂಗಡ್ಡೆಯ ಬ್ಲೈಟ್ ರೋಗ ಈಗ ಅಗಾಧವಾಗಿ ವಿಸ್ತೀರ್ಣವನ್ನ ಕುಗ್ಗಿಸಿದೆ. ಹೀಗೆ ಹೇಳ್ತಾ ಹೋದ್ರೆ ಶುಂಠಿಯಲ್ಲೂ ಸಮಸ್ಯೆಗಳು ತಪ್ಪಿದ್ದಲ್ಲ. ವೆನಿಲ್ಲಾ ನೋಡ್ತಾ ನೋಡ್ತಾ